ವೈಷ್ಪ್ರಜ್ಞೋ ದಕ್ಷಿಣಾಕ್ಷಿಮುಖೇ ವಿಶ್ವಃ ಜಾಗೃತಾವಸ್ಥೆಯ ಈ ಶರೀರದ ಒಳಗೆ ಯಾವ ದೇಹದಲ್ಲಿ ಜಾಗೃತಾವಸ್ಥೆಯ ಈ ದೇಹದಲ್ಲಿ ಮೂವರು ಇದ್ದಾರೆ ಅನ್ನುವುದನ್ನು ಈ ಶ್ಲೋಕ ತಿಳಿಸಿದೆ. ಮೂವರು ಯಾರು? ವಿಶ್ವ, ತೈಜಸ, ಇವರು ಮೂವರು ಎಂದಿದ್ದಾರೆ, ಈ ಜಾಗೃತಾವಸ್ಥೆಯಲ್ಲಿ ಇದ್ದಾರೆ ಅನ್ನುವಂತಹ ಲಾಜಿಕಲ್ ಕನ್ಕ್ಲೂಷನ್ಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಗ್ರಂಥ. ತಾರ್ಕಿಕ ಸಿದ್ಧಾಂತ ತಾರ್ಕಿಕವಾಗಿ ನಿಮ್ಗೆ ಸಿದ್ಧವಾಗ್ತದೆ. ಇನ್ನು ಆಗಮವಾಗಿ ಸಿದ್ಧಪಡಿಸುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಗಮವಾಗಿ ಸಿದ್ಧಪಡಿಸುವ ಕಾರ್ಯವನ್ನು ಮೊದಲೇ ಮಾಡಿದ್ದಾರೆ, ಹಸ್ತಾಕ್ಷಿತ ಮಾಡಿದ್ದಾರೆ. ಸೊ ಈ ಪ್ರಕಾರ ಈ ಪ್ರಯತ್ನದಲ್ಲಿ ಏನಾದರೆ ವಿಶ್ವ ದಕ್ಷಿಣಾಕ್ಷಿ ಮುಖಿ ಅಕ್ಷಿ ಅನ್ನೋ ಶಬ್ದ ಇದು ಔಪಚಾರಿಕವಾಗಿ ಬಳಸಿದ ಶಬ್ದವೇ ವಿನಃ ಈ ಶಬ್ದ ಇತರ ಎಲ್ಲ ಇಂದ್ರಿಯಗಳನ್ನು ಇನ್ಕ್ಲೂಡ್ ಮಾಡಬಹುದು. ಇಟ್ ಎನ್ವಲಪ್ಸ್ ಆಲ್ ಅದರ್ ಇಂದ್ರಿಯಸ್. ಯಾಕೆ ಅಂತಂದ್ರೆ ಇಂದ್ರಿಯಗಳು ಏನು ಸ್ವಭಾವದಿಂದ ಕೂಡಿವೆ? ಪರಮಾತ್ಮ ವಿಶ್ವನ ಸ್ವಭಾವ ಏನು? ರಾಂಚಕಾರಿ ಸ್ವಯಂ ಪರಾಪಶ್ಯತಿ ನಂತರ ಒಳಗೋಗೋ ಶಕ್ತಿ ಇಲ್ಲ. ಆ ಇಂದ್ರಿಯಗಳ ಸ್ವಭಾವಗಳೆಲ್ಲವೂ ಹೀಗೆ ಇರುವಾಗ ಅವುಗಳಲ್ಲಿ ಒಂದು ಯಾವುದಾದ್ರೂ ಇಂದ್ರಿಯವನ್ನು ಉಚ್ಚಾರ ಮಾಡಿದ್ರೆ ಸಾಕಲ್ವೋ, ನೀವು ಎಲ್ಲಾ ಇಂದ್ರಿಯ ಅಂತ ಅರ್ಥ ಮಾಡ್ಕೋತೀರಿ ಅಂತ ಉಪನಿಷತ್ತು ಮಾಡುತ್ತದೆ. ದಕ್ಷಿಣಾಕ್ಷಿ ಮುಖೆ ಇದು ದ್ವಾರ, ಇದು ಬಾಗಿಲು, ಎಲ್ಲ ಇಂದ್ರಿಯಗಳು ಬಾಗಿಲು ಅಂತ. ಯಾರಿಗೆ ಬಾಗಿಲು? ವಿಶ್ವನಿಗೆ ಬಾಗಿಲು. ವಿಶ್ವ ಹಿಂಗುಳಿತವಾಗಿ ಸಾಧಿಸ್ತಾನೆ. ಏನ್ ಸಾಧಿಸ್ತಾನೆ? ಅಕ್ಷಯುವ ಮುಖಂ ಭಾಷೆಯನ್ನು ನೋಡಿ, ಅಕ್ಷ ಕಣ್ಣು ಅಂತ ಹೇಳಿದೆ ಅದೇ ಮುಖಂ ಭಾಷ್ಯ. ದೃಷ್ಟೂಲಾನೂಯತೆ ಸ್ಥೂಲವಾದ ಈ ಪ್ರಪಂಚವನ್ನ ಅವನು ಕಾಣ್ತಾ ಇದ್ದಾನೆ, ಇಂದ್ರಿಯಗಳ ಮೂಲಕವಾಗಿ ಗುರುತಿಸ್ತಾ ಇದ್ದಾನೆ, ಒಂದೊಂದನ್ನು ಕೂಡ ಐಡೆಂಟಿಫೈ ಮಾಡ್ತಾ ಇದ್ದಾನೆ. ಈ ಪ್ರಕಾರವಾಗಿ ಗುರುತಿಸ್ತಾ ಇರುವಂತಹ ಯಾವ ಇವನಿದ್ದಾನೋ ಇವನ ಹೆಸರು ವಿಶ್ವ. ವಿಶ್ವ ಕೋಶ ಅನುಭೂಯತೆ, ಯಾರಪ್ಪ ಅದನ್ನು ಅನುಭವಿಸ್ತಾ ಇರುವುದು? ವಿಶ್ವ ಅನುಭೂಯತೆ, ಅವನ ಹೆಸರು ವಿಶ್ವ. ಅವನು ಇದನ್ನ ಅನುಭವಿಸ್ತಾ ಇದ್ದಾನೆ ಯಾವ ಮೂಲಕವಾಗಿ? ಈ ದ್ವಾರಗಳ ಮೂಲಕ. ಆದ್ದರಿಂದ ಡೆಫಿನೇಷನ್ ಏನಾಗ್ತದೆ ಅಂತಂದ್ರೆ, ಈ ದ್ವಾರಗಳು ಎನ್ನುವ ಈ ಇಂದ್ರಿಯಗಳು ಯಾವ ದ್ವಾರಗಳು ಎನ್ನುವುದರ ಮೂಲಕವಾಗಿ ಈ ಜಗತ್ತನ್ನು ಅನುಭವಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆಯೋ, ಯಾರಿಗೆ ಅವಕಾಶ ಮಾಡಿಕೊಟ್ಟಿದೆಯೋ ಅವನ ಹೆಸರು ವಿಶ್ವ. ಅವನ ಹೆಸರು ವಿಶ್ವ. ಭಾಷ್ಯ ಇಂದೋ ಕವೈ ನಾಮ ಏಷಃ ಯಃ ಅಯಂ ದಕ್ಷಿಣೇ ಅಕ್ಷಂ ಪುರುಷಃ ಇತಿ ಶ್ರುತೇಃ. ಉದಾಹರಣೆಗೆ ಪ್ರಸಿದ್ಧವಾದ ಶ್ರುತಿಯಲ್ಲಿ ಇಂಧ ಎನ್ನುವ ಒಂದು ಪುರುಷನು, ಇಂಧ ಹಿಸ್ ನೇಮ್ ಇಸ್ ಇಂಧ, ಅವನು ಆಡಳಿತ ಮಾಡ್ತಾ ಇದ್ದಾನೆ. ಎಲ್ಲ ಆಡಳಿತ ಮಾಡ್ತಾ ಇದ್ದಾನೆ, ಈ ಐದು ಇಂದ್ರಿಯಗಳ ದ್ವಾರಗಳಲ್ಲಿ ಅವನು ಆಡಳಿತವನ್ನು ಮಾಡ್ತಾನೆ. ಅಂದ್ರೆ ಈ ಕಂಟ್ರೋಲ್, ನಾನು ಮೊದಲು ಹೇಳಿದ ಸಿಂಪಲ್ ಲಾಜಿಕ್, ಎನಿ ಲಾ ಇಫ್ ಇಟ್ ಈಸ್ ಫಾರ್ಮ್ಡ್ ದಿ ಲಾ ಹ್ಯಾಸ್ ಟು ಬಿ ಗವರ್ನ್ಡ್. ಯು ಫಾರ್ಮ್ ಎ ಲಾ ಅಂಡ್ ಇಫ್ ಯು ಡೋಂಟ್ ಗವರ್ನ್ ಇಟ್, ಇಟ್ ಹ್ಯಾಸ್ ನೋ ವ್ಯಾಲ್ಯೂ. ಯಾವುದೇ ನಿಯಮವು ನಿಯಮಿಸಲ್ಪಟ್ಟಿದೆ ಆದರೆ ಆ ನಿಯಮವನ್ನು ನಿಯಂತ್ರಿಸಬೇಕಾಗುತ್ತದೆ. ಕಣ್ಣು ಕಿವಿ ಮೂಗು ನಾಲಿಗೆಗಳು ಇವು ನಿಯಮಗಳಲ್ಲಿ ನಡ್ಕೊಳ್ತಾ ಇವೆ. ಈ ನಿಯಮಗಳನ್ನು ನಿಯಂತ್ರಿಸುವವರು ಯಾರು? ದೇವತಾ. ಈ ನಿಯಮಗಳನ್ನು ನಿಯಂತ್ರಿಸುವ ಆ ದೇವತಾ ಹೆಸರು ಏನು ಅಂದ್ರೆ ಇಂಧ. ಯಾರು ನೋಡಿ? ನೀವು ನೋಡಿರಿ ಸ್ವಾಮಿ, ನೀವು ಕಂಡಿರಿ, ಕೇಳೋ ಅವಶ್ಯಕತೆ ಇಲ್ಲ. ಯಾಕೆ? ನಿಯಮಗಳಲ್ಲಿ ಎಲ್ಲ ಇಂದ್ರಿಯಗಳು ನಿಯಂತ್ರಿಸಲ್ಪಡುತ್ತಾ ಇವೆ. ಇದು ಮ್ಯಾನಿಫೆಸ್ಟೆಡ್ ಆಗಿದೆ, ಇದು ಕಂಡು ಬರ್ತದೆ. ಏನು ಕಂಡು ಬರ್ತದೆ? ನಿಮಗೆ ದೇವರು ಕಂಡು ಬರ್ಲಿಕ್ಕಿಲ್ಲ, ಇಂಧನ ಕಂಡು ಬರ್ಲಿಕ್ಕಿಲ್ಲ, ಆದ್ರೆ ಇಂಧನ ಕಾರ್ಯ ಕಂಡು ಬರ್ತದೆ. ಕಾರ್ಯವನ್ನ ಇಟ್ಟುಕೊಂಡು ಆ ಮೂಲಕವಾಗಿ ಕಾರಣವನ್ನ ಗುರುತಿಸುವುದು ಇದು ಸಹಜವಾದ ನಿಯಮ. ಎಲ್ಲಿ ಕಾರ್ಯ ಇದೆಯೋ ಅಲ್ಲಿ ಕಾರಣ ಇರ್ಲಿಕ್ಕೆ ಬೇಕು. ಕಾರ್ಯ ಇದ್ದು ಕಾರಣ ಇಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ. ಕಂಡು ಬರ್ತಾ ಇದೆ, ಕಣ್ಣು ನೋಡುವ ಕೆಲಸವನ್ನು ಮಾಡಿದ್ದೇವೆ, ನಾನು ಕೇಳುವ ಕೆಲಸ ಮಾಡೋದಿಲ್ಲ. ಕಿವಿ ಕೇಳುವ ಕೆಲಸವನ್ನು ಮಾಡಿದ್ದೇವೆ, ನಾನು ರುಚಿಸುವ ಕೆಲಸವನ್ನು ಮಾಡೋದಿಲ್ಲ. ಅವುಗಳದೇ ಆದ ನಿಯಮಗಳಂತೆ ನಡ್ಕೊಳ್ತಾ ಇವೆ. ದಿಸ್ ಇಸ್ ವಾಟ್ ದಿ ಲಾ ಈಸ್. ಮತ್ತೆ ನಾವು ಹೇಳಿದ್ವಿ, ಲಾ ಇಸ್ ಅ ಲಾ ಓನ್ಲಿ ವೆನ್ ಇಟ್ ಇಸ್ ಗವರ್ನ್ಡ್. ಅದು ನಿಯಂತ್ರಿಸಲ್ಪಟ್ಟಿದ್ದೆ ಆದ ಮಾತ್ರ ಅದು ಲಾ ಅನ್ನಿಸ್ತದೆ. ಇಲ್ಲದೆ ಹೋದ್ರೆ ಏನು ಸಣ್ಣಿಲ್ಲ ಕಾಡಿಲ್ಲ ಮೊದಲಿಲ್ಲ ಮೊದಲಿಲ್ಲ ಅನ್ಬಾರ್ದು. ಇಂಥ ಸಂದದ್ದು ಏನು ಬೇಕು? ಸಣ್ಣಿಲ್ಲ ಬೇಕು. ನಿಯಂತ್ರಿಸೋರಿಲ್ಲ ಅಂತಂದ್ರೆ ಇವರೆಲ್ಲ ಈಗಿನ ಜಾಗದಿಂದ ಸಣ್ಣಿಂದ ಆಗ್ತಾರೆ. ನಿಯಂತ್ರಿಸಬೇಕು. ಯಾರು ನಿಯಂತ್ರಿಸೋರು? ಮೊದಲಿಂದ ಮೊದಲಿಂದ ಅವರು ನಿಯಂತ್ರಿಸ್ತಾರೆ. ಸಿಬ್ಬಂದಿದೆ, ವ್ಯವಹಾರದಲ್ಲಿ ಎಲ್ಲರಿಗೂ ಕಂಡು ಬರ್ತದೆ. ಹೇಳೋರು ಕೇಳೋರು ಯಾರಿಲ್ಲ ಅಂತಂದ್ರೆ ಎತ್ತರ ಪತ್ರ ಹೋಗ್ಬಿಡ್ತಾರೆ. ಹೀಗಾಗಿ ಈ ಅಂತರ್ಲೋಕಗಳೇನಿವೆಯೋ, ಇವು ಐದು ದ್ವಾರಗಳು, ಈ ಐದು ದ್ವಾರಗಳ ಮೂಲಕವಾಗಿ ನಿಯಂತ್ರಿಸುವವನು ಯಾರು ಅಂತ ಕೇಳ್ತಾರೆ. ಇಂದಹ ಹವೈ ನಾಮ ಏಷಃ, ಅವನ ಹೆಸರೇನು? ಇಂದಹ. ಯಹ ಅಯಂ ದಕ್ಷಿಣೇ ಅಕ್ಷಂ ಪುರುಷ, ಈ ಒಳಗಿರುವಂತಹ ಈ ದಕ್ಷಿಣ ಕಣ್ಣಿನಲ್ಲಿ ವಾಸ ಮಾಡಿದ್ದಾನಲ್ಲವ ಆ ಪುರುಷನ ಹೆಸರೇನು? ಇಂದಹ. ಅಷ್ಟೇನು ನಿಲ್ಲಬಾರ್ದು, ಅದನ್ನ ಇಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಏನಂತ? ಇತರ ಇಂದ್ರಿಯಗಳಲ್ಲಿ ಇರುವವನು ಅವನೇ. ಸರಿ, ಈ ಇಂತಹ ಇವನ ಗುಣಗಳೇನು? ಹೇಗಿದ್ದಾನೆ ಇವನು? ಇಂತಹ ದೀಪ್ತಿಗುಣ ವೈಶ್ವಾನರ ಆದಿತ್ಯ ಅಂತರ್ಗತ ವೈರಾಜ ವೈರಾಜ ಆತ್ಮ ಚಕ್ಷುಶ್ಚ ದ್ರಷ್ಟ ಏಕಃ. ಈ ಇಂದಹ ಪುರುಷ ಇವನು ಏಕಃ, ಒಬ್ಬನೇ ಇದ್ದಾನೆ. ಹೇಗಿದ್ದಾನೆ? ದ್ರಷ್ಟ. ಇವೆಲ್ಲವನ್ನು ಸಿಸಿ ಕ್ಯಾಮರಾ ಇದ್ದಾಗ ನೋಡ್ತಾ ಇರ್ತಾನೆ. ತಾನೇನು ಮಾಡುವುದಿಲ್ಲ, ಆದ್ರೆ ಮಾಡಿದ್ದೆಲ್ಲ ಯಾರ್ಯಾರು ಏನೇನು ಮಾಡ್ತಾರೋ, ಯಾವ್ಯಾವ ಇಂದ್ರಿಯಗಳು ಏನೇನು ಮಾಡ್ತಾರೆ ಎಲ್ಲವನ್ನೂ ನೋಡ್ತಾ ನಾನು ಸಿಸಿ ಕಂಬಳಿದ್ದೀನಿ. ಒಂದು ಇದೇಂದ್ರೆ ಆಟೋ ಸಿಸಿ ಕ್ಯಾಮ್ರಾ ಇದೆ, ಈಗ ಇವೆಲ್ಲ ಫಿಕ್ಸ್ ಸಿಸಿ ಕ್ಯಾಮ್ರಾ ಇರ್ತವೆ, ಫಿಕ್ಸ್ ಮಾಡಿಲ್ಲ ಎಂದು ಮಾಡಿದ್ರಿ ರೂಲ್ಸ್ ಇದೆ. ಅದು ಎನಿ ಪಬ್ಲಿಕ್ ಪ್ಲೇಸ್ ಸಿಸಿ ಕ್ಯಾಮ್ರಾ. ಯಾವ ಮುದಕ್ರೆ ಹೆಂಗ್ ಬರ್ತಾರೆ, ಯಾವ ಮುದಕ್ರೆ ಹೆಂಗ್ ಬರ್ತಾರೆ, ಏನ್ ಮಾತಾಡ್ತಾರೆ ಅದು ಕೂಡ ರೆಕಾರ್ಡ್. ಎಸ್, ಸೊ ಇವನು ಇಂತಹ ಪುರುಷ ಯಾರು, ಇವನು ಸಿಸಿ ಕ್ಯಾಮ್ರಾ, ಆಟೋ ಸಿಸಿ ಕ್ಯಾಮ್ರಾ, ಫಿಕ್ಸ್ ಅಲ್ಲ ಆಟೋ, ಆಟೋ ಸಿಸಿ ಕ್ಯಾಮ್ರಾ. ಇವನ್ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿ ಇಟ್ಕೊಂಡು ದೀಪ್ತಿ ಗುಣ, ಅವನು ಒಂದು ವಿಶಿಷ್ಟವಾದ ಬ್ರೈಟ್ನೆಸ್ ನಿಂದ ಕುಡಿತಾನೆ. ಅವನದೇ ಆದ ಒಂದು ಹೊಳಪಿದೆ. ಏನ್ ಹೊಳಪು? ಯಾವ ಹೊಳಪಿನಿಂದಾಗಿ ಆ ಮಗುವಿನ ಕಣ್ಣಿನಲ್ಲಿ ಹೊಳಪನೇ ಕಾಣಿಸ್ತದೆ. ಏಜ್ ಆದಂತ ಆದಂತೆ ಅದು ನ್ಯಾಚುರಲ್ ಅಲ್ವಾ, ಹೊಳಪು ಏನಾಗ್ತದೆ ಕಡಿಮೆ. ಸೊ ಈ ಸತ್ಯ ನಾವು ನಾರ್ಮಲ್ ಆಗಿ ತಗೊಳ್ಳುತ್ತಾದ್ರೆ ಅವನು ದೀಪ್ತಿ ಪ್ರಕಾಶ ಸ್ವರೂಪನಾಗಿದ್ದಾನೆ. ಅವನು ವೈಶ್ವಾನರ, ಅವನೇ ವೈಶ್ವಾನರ. ಈ ಸ್ಥೂಲ ದೇಹದ ಅಭಿಮಾನದಿಂದ ಕೂಡಿದವನು ಯಾರು ಅಂದ್ರೆ ವೈಶ್ವಾನರ ಅಂತೇಳಿ, ಅವನ ಜಾಗೃತ ಪುರುಷ ಅಂತೇಳಿ ನಾವು ಈ ಮುಂಚಿತವಾಗಿ ಮೊದಲನೇ ಶ್ಲೋಕದಲ್ಲಿ ಬಹಿಷ್ಪ್ರಜ್ಞ ವೈಶ್ವಾನರ ಅಂತ ಅಭ್ಯಾಸ ಮಾಡಿದ್ದೆವು. ಆ ವೈಶ್ವಾನರ ಬೇರೆ ಯಾರಲ್ಲ, ಈ ಇಂದಹ, ಈ ಇಂದಹ ಪುರುಷ ಇರ್ತಾನೆ ಇವನೇ ಆ ವೈಶ್ವಾನರ, ಅವನೇ ಇವನು, ಇವನೇ ಅವನು. ಠೀಕ್ ಹೋಗ್ಯ ಆಯ್ತು ಬಿಡಿ ಸ್ವಾಮಿ, ಇವನು ನೋಡುವವನು ವೈಶ್ವಾನರ. ಆದ್ರೆ ಇವನು ಹೇಗಿದ್ದಾನೆ ಅಂತಂದ್ರೆ ಮತ್ತೊಂದು ಉದಾಹರಣೆ ಕೊಡ್ತಾರೆ. ಆದಿತ್ಯ ಅಂತರ್ಗತ, ಸೂರ್ಯನಲ್ಲಿ ಪ್ರಕಾಶವು ಹೇಗೆ ಅಂತರ್ಗತವಾಗಿರುತ್ತದೆಯೋ, ಮುಖ್ಯದೆ ಹೆಸರು ಏನು ಅಂತ ನಿಜರೂಪ ಹುಡುಗಬೇಕು. ನಿನ್ನೆ ಸೈನಿಂದ ರಾತ್ರಿ ನಿಜ ನಿಜರೂಪ ಗೊತ್ತಿದೆ, ಇದರ ಅರ್ಥ ಏನು ಅಂತ ಯಾವ ಗೊತ್ತಿಲ್ಲ ಏನು ನಿಜ. ನೀನು ಯಾರು ನಿಜ? ಹೌದು ನಾನು ನಿಜ, ನನ್ನ ಹೆಸರು ನಿಜ ರೂಪ, ನಾನು ನಿಜ. ನಿಜ ಅಂದ್ರೆ ಏನು ಗೊತ್ತ ನೀನು? ಗೊತ್ತಿಲ್ಲ. ಇವತ್ತು ಸಾಯಂಕಾಲ ಮ್ಯಾಜಿಕ್ ಟಚ್ ಸಂಸ್ಕಾರ ಕೇಂದ್ರಗಳವ ಅದನ್ನ ಬೆಂಗಳೂರಿನೊಳಗೆ ಮಾಡರ್ನ್ ಹೆಸರಿನಲ್ಲಿ ಕರೀತಾ ಇದ್ದಾರೆ, ಮ್ಯಾಜಿಕ್ ಟಚ್. ಕ್ಯಾನ್ ಯು ಬಿಲೀವ್ ದಿಸ್? ದೇರ್ ಆರ್ ಕ್ಲಾಸಸ್, ಯು ಹ್ಯಾವ್ ಟು ಪೇ 1000 ರುಪೀಸ್ ಪರ್ ಮಂತ್ ಫಾರ್ ಯುವರ್ ಚೈಲ್ಡ್. ಅದೇ ಕೆಲಸ ನಾವು ಫ್ರೀ ಮಾಡ್ತೀವಿ, ಮಕ್ಕಳಿಗೆ ಸಂಸ್ಕಾರ ಕೇಂದ್ರ ಮಾಡಿ ಫ್ರೀ ಮಾಡ್ತೀವಿ ನಾವು. ಇದನ್ನ ಪೋಸ್ಟ್ ಕ್ರಿಸ್ಟಮ್ ನಾವು ಈ ಪ್ರೋಗ್ರಾಮ್ ಸಿಗಲ್ಲ, ಈಗ 10 ಶುರು ಆಗಿದೆ ಬಳ್ಳಾರಿ ಫ್ರೀ ಮಾಡ್ತು. ಅದನ್ನೇ ಇವರು 1000 ರೂಪಾಯಿ ಕೊಟ್ಟು ಒಂದು ಮಗುವಿಗೆ, ಒಂದು ತಿಂಗಳಿಗೆ ನಿಮ್ಮ ಮಗು ಇಲ್ಲದ್ದು ಮ್ಯಾಜಿಕ್ ಟಚ್ ಕ್ಲಾಸ್ ಕಳಿಸಿದೆ ಸಂಸ್ಕಾರವಂತ ಮನೆಯೊಳಗೆ. ಓಕೆ, ಏನಿವೆ? ಸೊ ಇವತ್ತೇನು ಮಾಡಲ್ ಇತ್ತಪ್ಪ ಅಂತ ಕೇಳಿದೆ. ನಿಜ ನಿಜ ಹೇಳು, ನಿನ್ನ ಹೆಸರು ನಿಜ ರೂಪ ಅಲ್ಲಿ ಹೇಳಬೇಕಾದ್ರು ನಿಜ ಅಂದ್ರೆ ಏನು, ಏನ್ ತಿಳ್ಕೊಂಡು ನೀವು ಕೇಳಿದ್ರಲ್ಲಿ ಹೇಳಲಿಕ್ಕೆ ಬರುತ್ತೆ ಅಂದ್ರೆ ಅರ್ಥ ಇದು, ಅರ್ಥ ಏನು ಅರ್ಥ ಇದು? ನಿಜ ರೂಪ ನನ್ನ ಹೆಸರು ಅರ್ಥ ಅವರು ಒಂದು ಉದಾಹರಣೆ ಕೊಟ್ಟೆ. ಸೂರ್ಯನು ನಿಜ ರೂಪ, ಅರ್ಥ ಆಯ್ತಾ ನಿಮಗೆ? ಸೂರ್ಯ ಗೊತ್ತು, ಸೂರ್ಯನ ನಿಜ ರೂಪ ಹೆಂಗೆ? ಅವನು ಎಂದೂ ಸುಳ್ಳು ಬೆಳಕು ಕೊಡೋದಿಲ್ಲ, ಯಾವತ್ತಿಗೂ ಸದ್ದತ್ವವಾಗಿ ಬೆಳಗ್ತಾನೆ ಇರ್ತಾನೆ. ಆದ್ದರಿಂದ ನಿಜ ರೂಪ ಒಂದೊಂದಾಗಿ ಹೇಳ್ತದೆ. ಬೆಂಕಿಯು ನಿಜ ರೂಪ, ಗಾಳಿಯು ನಿಜ ರೂಪ, ನಿಸರ್ಗವು ನಿಜ ರೂಪ. ಈ ನಿಜ ಅನ್ನೋದು ಇದು ಈಶ್ವರನ ಲಕ್ಷಣ. ಆದ್ದರಿಂದ ಇರುವುದೆಲ್ಲವೂ ಏನು? ಈಶ್ವರ. ಅಪ್ಪ ಅರ್ಥ ಕಥೆ ಅಂಶಗಳು ಇದೆ. ಅದು ನಾನೇನು ಅಂತ ತಿಳಿಯಲಾದ ವಿಷಯವನ್ನು ಮಾತಾಡಿಲ್ಲ, ಆದ್ರೆ ತಿಳ್ಕೋಬೇಕಾದ ವಿಷಯವನ್ನು ಮಾತಾಡಿದ್ದೇನೆ. ನಾನು ನಿಮಗೆ ಹೇಳ್ತಾ ಇದ್ದೇನೆ, ದೀಪ್ತಿ ರೂಪ ಅಂದ್ರೆ ಏನು? ಬೆಳಗುತ್ತಾ ಇರು, ಸತತವಾಗಿ ಬೆಳಗುತ್ತಾ ಇರು. ಹೀಗೆ ಬೆಳಗ್ತಾ ಇದ್ದಂತಹ ಯಾವ ನೀವು ಇದ್ದಾನೋ, ಹೇಗಿದ್ದಾನೆ ಅಂದ್ರೆ ಆದಿತ್ಯ ಅಂತರ್ಗತಃ ಇವ, ಆದಿತ್ಯ ಸೂರ್ಯ, ಸೂರ್ಯ ಅಂತರ್ಗತ ಇವ, ಸೂರ್ಯನಲ್ಲಿ ಬೆಳಕು ಹೇಗೆ ನಿಜ ರೂಪವಾಗಿದೆಯೋ ಅದು ಅದಕ್ಕಾಗಿ ಬಂದದ್ದು ಉದಾಹರಣೆ. ಸೂರ್ಯನಲ್ಲಿ ಬೆಳಕು ಹೇಗೆ ನಿಜ ರೂಪವಾಗಿದೆಯೋ ಆದಿತ್ಯ ಅಂತರ್ಗತ ಅದನ್ನು ಉಪನಿಷತ್ತು ವಿರಾಟ್ ಎಂದು ಕರೆಯುತ್ತಾರೆ. ವಿರಾಟ್ ಆತ್ಮ, ವೈರಾಜ ಆತ್ಮ ಅಂದ್ರೇನು? ವಿರಾಟ್ ಆತ್ಮ. ಚಕ್ಷುಷಿ ಚ ದ್ರಷ್ಟ ಈಗ, ಅವನು ಅಲ್ಲಿದ್ದುಕೊಂಡು ನೋಡುವವನಾಗ್ತಾನೆ, ಕಿವಿಯಲ್ಲಿದ್ದುಕೊಂಡು ಕೇಳುವವನಾಗ್ತಾನೆ, ಹೌದು, ರುಚಿ ನಾಲಿಗೆಯಲ್ಲಿದ್ದುಕೊಂಡು ರುಚಿಸುವವನಾಗ್ತಾನೆ, ಆ ದ್ವಾರಗಳಿದ್ದುಕೊಂಡು ಆ ಪಾತ್ರವನ್ನು ವಹಿಸುತ್ತಾನೆ. ದ್ರಷ್ಟ ಏಕ, ಇದೊಂದು ಅಬ್ಜೆಕ್ಷನ್ ನನು ನನು ಅನ್ಯ ಅನ್ಯ ಹಿರಣ್ಯಗರ್ಭ ಹಿರಣ್ಯಗರ್ಭ ಕ್ಷೇತ್ರಜ್ಞ ಕ್ಷೇತ್ರಜ್ಞ ದಕ್ಷಿಣೆ ಅಕ್ಷಿಣಿ ದಕ್ಷಿಣೆ ಅಕ್ಷಿಣಿ ಅಕ್ಷ್ಣೋ ನಿಯಂತ ಅಕ್ಷ್ಣೋ ನಿಯಂತ ದ್ರಷ್ಟಾಚ ಅನ್ಯ ದೇಹಸ್ವಾಮಿ ದೇಹಸ್ವಾಮಿ. ಇವರಿಬ್ರು ಬೇರೆ ಬೇರೆ ಅಲ್ವೇ? ದಕ್ಷಿಣಾಕ್ಷಿ ಮುಖದಲ್ಲಿ ಇಟ್ಟುಕೊಂಡವನು ಬೇರೆ ಆಗಬೇಕು, ಈ ಕ್ಷೇತ್ರವನ್ನೇ ನಿಯಂತ್ರಿಸುವನು ಬೇರೆ ಆಗಬೇಕು. ದಕ್ಷಿಣಾಕ್ಷಿ ಮುಖ ಅಂದ್ರೆ ಈ ಇಂದ್ರಿಯಗಳ ದ್ವಾರ ಎಲ್ಲವನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಇಲ್ಲಿ ದಕ್ಷಿಣಾಕ್ಷಿ ಮುಖ ಇಂದ್ರಿಯಗಳ ದ್ವಾರ, ಇಂದ್ರಿಯಗಳ ದ್ವಾರದಲ್ಲಿ ಇದ್ದುಕೊಂಡು ನಿಯಂತ್ರಿಸುವವನೇ ಬೇರೆ. ನನ್ನ ಅಬ್ಜೆಕ್ಷನ್ ಇದು, ಏನ್ ಅಬ್ಜೆಕ್ಷನ್ ಅಂತಂದ್ರೆ, ಇದ್ಯಾಕೋ ನೀವು ಹೇಳಿದ್ರೆ ನನ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿರುವಂತಹ ಇವನು ಈ ದ್ವಾರಗಳನ್ನು ಮಾತ್ರ ನಿಯಂತ್ರಿಸ್ತಾನೆ, ಆದ್ರೆ ವಿಶ್ವ, ಈ ವಿಶ್ವದ ದ್ವಾರಗಳನ್ನು ನಿಯಂತ್ರಿಸೋರು ಯಾರು? ಅವರು ಹಿರಣ್ಯ ಗರ್ಭ, ಅವ್ರು ಬೇರೆನೇ ಇರ್ಬೇಕಲ್ವೇ? ಅನ್ಯ ಹಿರಣ್ಯ ಗರ್ಭ, ಇಲ್ಲಿದ್ದವನು ಕ್ಷೇತ್ರಜ್ಞ. ಅವನ ಹಿರಣ್ಯ ಗರ್ಭ ಯಾರವನು? ಕ್ಷೇತ್ರಜ್ಞ. ಇಲ್ಲಿದ್ದವನು ದಕ್ಷಿಣೇ ಅಕ್ಷಿಣಿ ಅಕ್ಷ್ಣೋ, ಎರಡೂ ಎರಡೂ ಕಣ್ಣುಗಳು ತುಂಬ, ದಕ್ಷಿಣೋ ಅಂದ್ರೆ ದ್ವಿವಚನ, ಎರಡೂ ಕಣ್ಣುಗಳು, ಎರಡೂ ಕಣ್ಣುಗಳೆಲ್ಲ ಅರ್ಥಾತ್ ಎಲ್ಲಾ ಇಂದ್ರಿಯಗಳನ್ನ ದ್ರಷ್ಟಾಚ ಅನ್ಯ ದೇಹಸ್ವಾಮಿ. ಈ ದೇಹವನ್ನು ಹೊರತುಪಡಿಸಿ ಇವನು ಅನ್ನೇ ಇದ್ದಾನೆ, ಇವನು ಬೇರೆನೇ. ಕ್ಷೇತ್ರವನ್ನೇ ರಕ್ಷಿಸುವಂತ ಕ್ಷೇತ್ರಜ್ಞನು ಬೇರೆನೇ ಆಗಿರ್ಲಿಕ್ಕೆ ಬೇಕಲ್ವೇ? ಸೆನ್ಸಿಟಿವ್ ಅದು, ನಾನ್ ಸೆನ್ಸ್ ಏನಿಲ್ಲ. ಅಲ್ಲಿ ಈ ವಾರ್ಡ್ಗೆ ಕಾರ್ಪೊರೇಟರ್ ಅಂತ ಇರ್ತ, ಹೌದಾ? ನಮ್ಮ ಮನೆಗೆ ವಾಚ್ಮನ್ ಅಂತ, ನಮ್ಮ ಮನೆ ವಾಚ್ಮನ್ ಏನ್ ನಿಯಂತ್ರಿಸ್ತಾನೆ? ಬಾಕಿ ಎಲ್ಲ ಮನೆಯಲ್ಲಿ ಫೋರ್ಟಿಸ್ ಹಾಸ್ಪಿಟಲ್ ನಿಯಂತ್ರಿಸ್ತಾನೆ, ಅಲ್ಲಿ ವಾಚ್ಮನ್ ಇವನ್ ಇಷ್ಟೇ ಕೆಲಸ. ಅಂದ್ರೆ ದಕ್ಷಿಣಾಕ್ಷಿಮುಖಿ ದ್ವಾರ ಇದ್ದಂತಹ ಯಾವ ನಿಮ್ಮ ಪುರುಷ ಇದ್ದಾನೋ ಅವನು ಅದನ್ನ ಮಾತ್ರ ನಿಯಂತ್ರಿಸ್ತಾನೆ. ಆದ್ರೆ ಈ ಕ್ಷೇತ್ರವನ್ನು ನಿಯಂತ್ರಿಸುವ ಕ್ಷೇತ್ರಜ್ಞ ಹಿರಣ್ಯ ಗರ್ಭ ಅವನು ಬೇರೆನೇ, ಅವನೇ ಬೇರೆ, ಇವನೇ ಬೇರೆ ಅಂತ ನನಗೆ ಅನಿಸ್ತಾ ಇದೆ. ನೀವೆಲ್ಲವನ್ನೂ ಏಕತ್ರ ಮಾಡಿ ಯಾಕೆ ಹೇಳ್ತೀರ ಅನ್ನ ಆಬ್ಜೆಕ್ಷನ್ ಇದಲ್ಲ, ನಾನು ಆಬ್ಜೆಕ್ಷನ್ ಇದೆ. ನೀವು ಹಾಗೆ ಹೇಳಬಾರ್ದು, ಹಾಗೆ ಯಾಕೆ ಹೇಳಿದ್ರು ನೀವೀಗ ಅನ್ನೋದಕ್ಕೆ ಉತ್ತರ ಕೊಡ್ತಾರೆ. ಸ್ವತಃ ಅನಭ್ಯುಪಗಮಾತ್ ಸ್ವತಃ ಭೇದ ಉಪಗಮ ಅಂದ್ರೆ ಬಂದಿ ಬರುತ್ತದೆ, ಅನಭ್ಯುಪಗಮ ಅಂದ್ರೆ ಬಂದಿ ಬರುವುದಿಲ್ಲ. ಏನು ಭೇದವು ಇಲ್ಲಿ ಬಂದಿ ಬರುವುದಿಲ್ಲ. ಏನು ಭೇದ? ಒಳಗಿರುವವನೇ ಬೇರೆ, ಹೊರಗಿರುವವನೇ ಬೇರೆ ಅಂತ ಏನು ನೀವು ಭೇದ ಮಾಡ್ತಾ ಇದ್ದರೋ ಆ ಭೇದವು ಇಲ್ಲಿ ಬಂದಿ ಬರುವುದಿಲ್ಲ. ಯಾಕೆ ನಿಮ್ಮತಿ ಬರೋದಿಲ್ಲ? ಪ್ರಮಾಣ ಅವಕಾಶ ಕೊಟ್ಟಿಲ್ಲ, ಶಾಸ್ತ್ರ ಅಲ್ಲಿಗೆ ಅವಕಾಶ ಕೊಟ್ಟಿಲ್ಲ. ಒಳಗಿರುವ ಆಕಾಶವೇ ಬೇರೆ, ಹೊರಗಿರುವ ಆಕಾಶವೇ ಬೇರೆ ಅಂತ ಯಾವುದಾದ್ರೂ ಪ್ರಮಾಣ ಇದೆಯಾ? ಹೇಗೋ ಹಾಗೆ ಆಕಾಶದಲ್ಲಿ ಒಳಗೆ ಹೊರಗೆ ಎನ್ನುವ ಭೇದಗಳು ಇಲ್ಲ ಎನ್ನುವುದು ಹೇಗೋ ಹಾಗೆ ಇಲ್ಲಿ ಅಂತರ್ಗತ ಅಭಿಮಾನಿ ಮತ್ತು ಕ್ಷೇತ್ರ ಅಭಿಮಾನಿ ಅಂತ ಎರಡು ಬೇರೆ ಇಲ್ಲ. ನಮ್ಮ ತಿಳುವಳಿಕೆಗೆ, ನಮ್ಮ ಮಂದ ಬುದ್ಧಿಯ ತಿಳುವಳಿಕೆಗೆ ಎರಡು ಮಾಡಿ ತೋರಿಸಿರುತ್ತಾರಷ್ಟೇ ವಿನಃ ಅಲ್ಲಿ ಎರಡು ಅನ್ನುವಂತಹ ಭಾವ ಇಲ್ಲ ಅಂತ ಶಾಸ್ತ್ರವು ಸ್ಪಷ್ಟಪಡಿಸಿದೆ. ಅದು ಎಲ್ಲಿಯೂ ಅವಕಾಶ ಮಾಡಿಕೊಟ್ಟಿಲ್ಲ. ಏನಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ? ಭೇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ವೆರಿ ಕ್ಲಿಯರ್, ಅಷ್ಟರಲ್ಲಿ ಕನ್ಫ್ಯೂಷನ್ ಇಲ್ಲ ನಮಗೆ. ಅದನ್ನು ವಿವರಿಸ್ತಾರೆ ಯಾವ್ಯಾವ ಶಾಸ್ತ್ರಗಳಲ್ಲಿ ಭೇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಇಲ್ಲಿ ಕೋಟ್ ಮಾಡ್ತಾರೆ. ಏಕೋ ದೇವಃ ಸರ್ವಭೂತೇಷು ಸರ್ವಭೂತೇಷು ಗೂಢಃ ಇತಿ ಶ್ರುತೇಃ ಇತಿ ಶ್ರುತೇಃ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಸರ್ವಕ್ಷೇತ್ರೇಷು ಭಾರತ ಅವಿಭಕ್ತಂ ಚ ಭೂತೇಷು ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಇತಿ ಶ್ರುತೇಃ. ಶ್ರುತಿ ಸ್ಮೃತಿ ಮೂರು ಸ್ಮೃತಿಗಳು ಕೊಡ್ತಾರೆ, ಒಂದು ಶ್ರುತಿಯನ್ನು ಕೊಡ್ತಾರೆ. ಏನಾಗ್ತದೆ ಶ್ರುತಿ? ಶ್ವೇತಾಶ್ರುತ ಶ್ವೇತಾಶ್ರುತ ಏನಂದ್ರೆ ಏಕೋ ದೇವ ಸರ್ವಭೂತೇಶು ಕೂಡ ಸಮಸ್ತ ಜೀವಭೂತ ರಾಶಿಗಳಲ್ಲಿ ಇದ್ದಂತಹ ಈಶ್ವರ ಒಬ್ಬನೇ ಅನ್ನುವುದನ್ನು ತಿಳಿಸುತ್ತಾರೆ. ಈ ಒಬ್ಬನೇ ಅವಿವೇಕದಿಂದಾಗಿ ಬೇರೆ ಬೇರೆ ಉಪಾಧಿಗಳಲ್ಲಿ ಅಭಿಮಾನಗಳಿಂದಾಗಿ ಈ ಒಬ್ಬನೇ ಈಶ್ವರನು ಅನೇಕವಾಗಿ ತೋರ್ತಾನೆ. ಈ ಪ್ರಕಾರವಾದ ಭೇದವನ್ನು ಕಂಡಿದ್ದೇ ಆದರೆ ಅದು ಅಜ್ಞಾನ ಅವಿದ್ಯಾಜನಿತವೇ ವಿನಃ ಅದು ವಾಸ್ತವಿಕತೆ ಅಲ್ಲ. ಕ್ಲಿಯರ್ ಆಯ್ತಾ? ಇನ್ನು ಮತ್ತೇನಾಗ್ತದೆ, ಮತ್ತೊಂದು ಬೇರೆ ಗೀತಾ ಭಗವದ್ಗೀತಾಯ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಸಮಪ್ತಿಸ. ನಾನು ಕ್ಷೇತ್ರದಲ್ಲಿ ಕ್ಷೇತ್ರಜ್ಞನಾಗಿದ್ದೇನೆ, ಆದರೆ ಯಾವ ಕ್ಷೇತ್ರ? ನಾನು ಕ್ಷೇತ್ರದಲ್ಲಿ ಕ್ಷೇತ್ರಜ್ಞನಾಗಿದ್ದೇನೆ, ಎಲ್ಲ ಕ್ಷೇತ್ರಗಳು ನಾನು. ಕಾರ್ಪೆಂಟರ್ ಇದ್ದಾನೆ, ಆಸ್ ಎ ಕಾರ್ಪೆಂಟರ್ ಅವನ ಒಳಗಿರುವಂತಹ ಕ್ಷೇತ್ರಜ್ಞನು ಈಶ್ವರ, ಹೌದಾ? ಆಸ್ ಎ ಕುಕ್ ಒಳಗಿರುವಂತಹ ಪುರುಷ ಅವನು ಕ್ಷೇತ್ರಜ್ಞ. ಓಕೆ, ಇವರೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದಾರೆ? ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಈ ಬಿಲ್ಡಿಂಗ್ ಕ್ಷೇತ್ರಜ್ಞ ಯಾರು? ಅವರೆಲ್ಲರ ಒಳಗಿರುವ ಕ್ಷೇತ್ರಜ್ಞನೇ ಈ ಬಿಲ್ಡಿಂಗ್ ಕ್ಷೇತ್ರಜ್ಞ. ಈ ಬಿಲ್ಡಿಂಗ್ ಎಲ್ಲಿದೆ? ಇಂಥ ವಾರ್ಡ್ನಲ್ಲಿದೆ, ಅದು ಕ್ಷೇತ್ರ. ಅದಕ್ಕೆ ಕ್ಷೇತ್ರಜ್ಞ ಯಾರು? ಈ ಬಿಲ್ಡಿಂಗ್ ಕ್ಷೇತ್ರಜ್ಞ ಯಾರು? ಒಳಗಿರುವ ಕೆಲಸಗಾರರು. ಕೆಲಸದಾರ ಕ್ಷೇತ್ರಜ್ಞ ಯಾರು? ನಾನೇ. ಈಶ್ವರ ಹೇಳ್ತಾನೆ ನಾನೇ. ಸರ್ವ ಕ್ಷೇತ್ರ ಎಲ್ಲಾ ಕ್ಷೇತ್ರಗಳಲ್ಲಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಈ ಭಾರತ ಈ ಅರ್ಜುನ. ಮತ್ತೆ ಗೀತಾಯ ಅವಿಭಕ್ತಂ ಚ ಭೂತೇಶು ವಿಭಕ್ತಮಿವ ಚ ಸ್ಥಿತಂ ಇವ ಶಬ್ದ ಅಂಡರ್ಲೈನ್ ಮಾಡಿ. ಭೂತೇಶು ಭೂತೇಶು ಅವಿಭಕ್ತಂ, ವಿಭಕ್ತ ಅಂದ್ರೆ ತುಂಡಸು ತುಂಡು ಮಾಡು. ವಿಭಕ್ತ ವಿಭಕ್ತ ವಿಭಕ್ತ ವಿಭಕ್ತ ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಭಾವಗಳಲ್ಲಿರುವಂತಹ ಅವಿಭಕ್ತನು ನಾನೇ ಆಗಿದ್ದೇನೆ. ಬೇರೆ ಬೇರೆ ಭಾಗಗಳಲ್ಲಿದ್ದಂತಹ ಭಾಗರಹಿತ ಅವಿಭಕ್ತನು ನಾನೇ ಆಗಿದ್ದೇನೆ. ಅವಿಭಕ್ತಂ ಚ ಭೂತೇಶು ಎಲ್ಲ ಬೇರೆ ಬೇರೆ ಕಾಣಿಸ್ತದೆ. ವಿಭಕ್ತಮಿವ ಚ ಸ್ಥಿತಂ ಭೇದರಹಿತನಾದ ನಾನು ಭೇದಗಳಂತೆ ತೋರ್ತಾ ಇದ್ದೆ. ಯಾವ ನಾರಾಯಣನಲ್ಲಿರುವಂತಹ ಬೆಳಕಿದೆಯೋ ಅದೇ ಲಕ್ಷ್ಮಿಯಲ್ಲಿಯೇ ಬೆಳಕು. ಯಾವುದು ಲಕ್ಷ್ಮೀನಾರಾಯಣನಲ್ಲಿ ಬೆಳಕಿದೆಯೋ ಅದು ಶಿವಪಾರ್ವತಿಯಲ್ಲಿ ಬೆಳಕು. ಯಾವ ಬೆಳಕು ಶಿವ ಪಾರ್ವತಿಯಲ್ಲಿದೆಯೋ ಅದೇ ಶಿವನಲ್ಲಿದೆ. ಯಾವ ಬೆಳಕು ಶಿವನಲ್ಲಿದೆಯೋ ಅದೇ ಪಾರ್ವತಿಯಲ್ಲಿದೆ. ಎಷ್ಟು ಬೆಳಕುಗಳಿವೆ? ಮತ್ತೆ ವಿಭಕ್ತ ವಿವ ಬೇರೆ ಬೇರೆ ತುಂಡುಗಳಾದಂತೆ ಅಷ್ಟೇ ಸುಮ್ಮನೆ ಇಲ್ಲ. ಆ ಕಾಲಕ್ಕೆ ಜಗಳಾಡ್ತೀವಿ ನಾವು, ಆ ಕಾಲಕ್ಕೆ ಅಂತೀವಿ, ಯಾವ್ದ್ರಲ್ಲೂ ಸತ್ಯ ಇಲ್ಲ. ಎಲ್ಲ ಹಿಂಗ ನೋಡ್ಬೇಕು ಹಿಂಗ ಬಿಟ್ಬಿಡ್ಬೇಕು, ಹಿಂಗ್ ಕೇಳ್ಬೇಕು ಹಿಂಗ ಬಿಟ್ಬಿಡ್ಬೇಕು. ಯಾಕೆ ಅಂತಂದ್ರೆ ಇರುವುದು ಒಂದು ತತ್ವ, ಈಶ್ವರ ತತ್ವ. ನಾವು ವೇದಾಂತಿಗಳು ಮೂಲಕವಾಗಿ ನಮ್ಮ ಸಾಧನ ಸತತವಾಗಿ ಮುಂದುವರಿಸಿಕೊಂಡಿದ್ದಂತಾದ್ರೆ ತತ್ವವನ್ನು ತಿಳ್ಕೊಳ್ಳೋದು ಬಹಳ ಸರಳವಾಗ್ತದೆ, ಈಸಿ ಆಗ್ತದೆ. ಆ ದೃಷ್ಟಿಯಿಂದ ವ್ಯವಹಾರದಲ್ಲಿಯೂ ಪ್ಲಸ್ ಪಾಯಿಂಟ್ ಇದೆ. ಏನ್ರಿ ತಿಂಗಳಗಟ್ಟಲೆ ಆಯ್ತು, ವರ್ಷಗಟ್ಟಲೆ ಆಯ್ತು, ಕುಟುಂಬಕ್ಕೆ ಏನ್ ಸಿಗ್ತದೆ ನಿಮಗೆ ಅಂತ ಎಷ್ಟು ಜನ ಕೇಳಿಸ್ತಾ ಇದ್ದೀನಿ. ಏನ್ ಚೇಂಜ್ ಆಗಿದೆ ಈಗ? ಏನು ಓದಿ ಓದಿ ನಮ್ ಕಣ್ಣು ದೊಡ್ಡದಾಗಿ ಕಾಣ್ಬೇಕು ಅವ್ರಿಗೆ, ಅಂತ ತಿಳ್ಕೊಂಡು ತಿಳ್ಕೊಂಡು ತಲೆ ದೊಡ್ಡದಾಗಿ ಕಾಣ್ಬೇಕ. ವಾಟ್ ಡು ದಿ ಎಕ್ಸ್ಪೆಕ್ಟ್ ಔಟ್ ಆಫ್ ದಿಸ್? ಹ್ಯಾವಿಂಗ್ ಗಾನ್ ಫಾರ್ ದಿಸ್ ಕ್ಲಾಸಸ್, ನಮ್ಮಿಂದ ಏನ್ ಬಯಸ್ತಾರೆ ಅವರು? ಆದ್ರೆ ನಿಮಗೆ ಗೊತ್ತಿದೆ ತಿಳುವಳಿಕೆಯಲ್ಲಿ ಏನು ಬದಲಾವಣೆ ಆಗಿದೆ, ಅದು ಹೇಗೆ ಪ್ರೆಸೆಂಟ್ ಆಗ್ತದೆ? ಸೊಸೆನೋ ಅಜ್ಜಿನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಮಾಮನೋ ಅಳಿಯನೋ ಯಾರು ಏನೋ ಅಂದಾಗ ನೀವು ಓಲ್ಡ್ ಹ್ಯಾಬಿಟ್ಸ್ ಗಳನ್ನು ಇನ್ನು ಹಾಗೆ ಇಟ್ಕೊಂಡಿದ್ದಾರೆ. ಏನ್ ಓಲ್ಡ್ ಹ್ಯಾಬಿಟ್ಸ್? ಇಮಿಡಿಯೇಟ್ಲಿ ರಿಯಾಕ್ಟ್ ಆಗ, ಅದಿನ್ನು ಹಾಗೆ ಇದೆ, ಅವರಿಗಿದ್ದ ಹಾಗೆ ನಿಮಗಿಲ್ಲ. ಸೊ ಈ ಬದಲಾವಣೆಯನ್ನ ನಮ್ಮ ಅಂತಃಕರಣದಲ್ಲಿಯ ಪಕ್ವತೆಯನ್ನು ಉಪಾಧಿಗಳ ಮೂಲಕವಾಗಿ ಮಾಡುವ ವ್ಯವಹಾರಗಳಲ್ಲಿ ಪಕ್ವತೆಯನ್ನು, ಆ ಪಕ್ವತೆಯನ್ನ ಯಾವ ಪ್ರಯತ್ನವೂ ಇಲ್ಲದೆ, ಪ್ರಯತ್ನವನ್ನ ಮಾಡಿ ತಂದ್ಕೊಂಡ್ರೆ ನಮ್ಗೆ ಗೋಲ್ಡ್ ಸರ್ಟಿಫಿಕೇಟ್ ಸಿಗ್ತದೆ, ಪದ್ಮಭೂಷಣ ಸಿಗ್ತದೆ. ಆದ್ರೆ ಇವು ಯಾವೂ ಇಲ್ಲಿ ಅವಶ್ಯಕತೆ ಇಲ್ಲ, ಯಾಕೆ ನಾವೇನು ಪ್ರಯತ್ನನೇ ಮಾಡಿ. ಆದ್ರೆ ಇವೆಲ್ಲವೂ ಕೂಡ ಇಲ್ಲೇನಾಗ್ತಾರೆ, ಮೆಟೀರಿಯಲೈಸ್, ಕ್ಷಣ ಕ್ಷಣಕ್ಕೆ ರೂಪಿಸಿಕೊಳ್ಳಿ, ರಿಯಾಕ್ಟ್ ಮಾಡಿ, ಮಗನ ಮೇಲೋ ಮಗಳ ಮೇಲೋ ಗಂಡನ ಮೇಲೋ ಯಾವಾಗೂ ಡ್ರೆಸ್ ಆಗೋದು ತಮ್ಮ ಅಸ್ತಿತ್ವ ಕಳ್ಕೊಳ್ಬೋದು. ಇದು ಒಂದು ಸುಂದರವಾದಂತಹ ಒಂದು ಏನು ಬದಲಾವಣೆ ಇದೆ. ಇದು ಈವನ್ ಸೈಕಾಟಿಸ್ಟ್ ಕೂಡ ತೊಗೊಳಕ್ ಸಾಧ್ಯ ಆಗುತ್ತೆ, ಅವರಷ್ಟೇ ಅನ್ಕೋತಾರೆ ಇದೊಂದಪ್ಪ ಅನ್ಕೋ ಇನ್ನೇನು ಮಾಡಿ ಇಲ್ಲ ಅನ್ಕೋ ಅನ್ಕೋ ಅಂತಾರೆ. ಅವರಿಗೆ ಆ ಪರಿಣಾಮಕಾರಿ ಆದಂತಹ ಬದಲಾವಣೆ ಅಂತಂದ್ರೆ ಗೌರವ ಸಾಧ್ಯ ಇಲ್ಲ. ಆದ್ರೆ ಇವರು ಎಂತಹ ಮಾಸ್ಟರ್ ಥೆರಪಿಸ್ಟ್ ಭಗವಂತ ಆ ಭಗವದ್ಗೀತೆಯಲ್ಲಿ, ಭಗವದ್ಗೀತೆ ಕೂಟ ಆಗಿದೆ ಇಲ್ಲಿ, ಭಗವದ್ಗೀತೆಯಲ್ಲಿ ಇಂತಹ ಒಂದು ಸುಂದರವಾದ ಬದಲಾವಣೆಯನ್ನು ಅರ್ಜುನ ತರ್ತಾನೆ ಅಂತಂದ್ರೆ ಕೊನೆಗೆ ಅವ್ರ ಮಾತು ಹೇಳ್ಬಿಡ್ತಾನೆ. ಯಥೇಚ್ಛಸಿ ತಥಾಕುರು ಅಂತ ಹೇಳಿದ್ರೆ ಇವ್ನು ಹೇಳ್ತಾನೆ, ಕನಿಷ್ಠ ವಚನ ಅಂತ ಹೇಳೋದಲ್ಲ, ಹೇಳದೆ ನಿನ್ಗೆ ಹ್ಯಾಕ್ ಬೇಕೋ ಹಾಗೆ ಮಾಡು. ನಿಮ್ಗೆ ಐ ಆಮ್ ವೆರಿ ಕಾನ್ಫಿಡೆಂಟ್, ಯು ಆರ್ ಮೈ ಬೆಸ್ಟ್ ಸ್ಟೂಡೆಂಟ್, ಓಕೆ ನಿನ್ಗೆ ಹ್ಯಾಕ್ ಬೇಕೋ ಅಲ್ಲ, ಎಂತ ವಿಶ್ವಾಸ ನೀವಂತೂ ಈ ಗುರುಗಳಾಗಿ ಹೇಳ್ಬೇಕಲ್ಲ ಹಿಂಗ್ ಮಾಡುವ ತಿಳಿ ನೂರು ಮಾಡ್ತಾರೆ ಶಿಷ್ಯರು. ಇವ್ರಿಗೆ ಏನು ಹೇಳಿದ್ರೆ ಹೋಗಲೇ, ಅವನೆಂತ ಗುರು ಅವನೆಂತ ಶಿಷ್ಯ, ಹೇಳಿದ್ರೆ ಮಾಡ್ತೇನೆ ಅನ್ನೋ ಶಿಷ್ಯ ಶಿಷ್ಯ ಅಲ್ಲ, ನಾ ಹೇಳ್ದಂಗ ಮಾಡು ಅಂತ ಹೇಳೋ ಗುರು. ನಾನು ಅದು ಯಾರು ಗುರು ಹೇಳೋದಲ್ಲ, ಹೇಳಿದೆ ಏನ್ ಕೇಳಿಸ್ಕೊಂಡಿಯೋ ಕೇಳಿಸ್ಕೊಂಡಿಯ, ನಿನ್ಗೆ ಯಾರು ಬೇಕು ಅಪ್ಪ. ನಾವು ಅಷ್ಟೇ ಜೀವನ ನೋಡಿ ಸರಿ ಮಾಡ್ತೀವೋ ತಪ್ಪು ಮಾಡ್ತೀವೋ ಪ್ರಶ್ನೆ ಇಲ್ಲ. ಆ ಸಮಯಕ್ಕೆ ಆ ಕಾಲಕ್ಕೆ ಆ ಕ್ಷೇತ್ರದಲ್ಲಿ ಏನು ಮಾಡಬೇಕಾಗಿದೆ ಅಷ್ಟು ಮಾಡ್ತಾ ಇರ್ಬೇಕು ಅಷ್ಟೇ. ಅವು ಒಳಗಡೆ ಅವು ಎಲ್ಲ ಭೇದಗಳನ್ನ ಪ್ರತಿಕ್ರಿಯೆಗಳನ್ನ ರಾಗದ್ವೇಷಗಳನ್ನ ನಾವು ತಂದ್ಕೊಂಡಾಗ ಮಾತ್ರ ಡಿಸ್ಟರ್ಬ್, ತಂದ್ಕೊಳ್ಳೋದು ಹೋದಾಗ ಅಲ್ಲಿ ಜಗತ್ ನಡ್ಕೊಂಡು ಹೋಗ್ತದೆ. ನಾವು ಇದ್ರು ನಡ್ಕೊಂಡು ಇದ್ದು ಅವ್ರು ನಡ್ಕೊಂಡು ಹೋಗ್ತದೆ, ಹೇಗೆ ನಡ್ಕೊಂಡು ಹೋಗ್ತಾ ಇದ್ದ ಅಲ್ಲಿ ನಡ್ಕೊಂಡು ಹೋಗ್ತದೆ. ಇದು ನಾವು ಒಂದು ಸಣ್ಣ ಸಣ್ಣ ವಿಷಯದ ಅಭಿಮಾನ ಕೊಡ್ತೀವಿ. ನಮ್ಮ ಜೀವನದ ಕ್ಷೇತ್ರದಲ್ಲಿ ನಾವು ಬಡವಾದ ಹಿಂಸೆಯನ್ನು ಪಡ್ತೀವಿ, ಎವ್ರಿ ಸ್ಟೆಪ್ ಹರ್ಟ್ ಆಗುತ್ತೆ. ಅದಕ್ಕೆ ಭಗವಂತ ಭಗವದ್ಗೀತೆ ಹೇಳ್ತಾರೆ, ಎಲ್ಲೆಲ್ಲಿ ಇರುವಂತ ತತ್ವ ನಾನು ಒಬ್ಬನೇ ಆಗಿದ್ದರಿಂದಾಗಿ ನಿನಗೆ ಯಾರು ಚಿಂತೆ? ಅಲ್ಲಿ ಅವಳ ಹೆಸರೇನು? ಕೌರವರ ತಾಯಿ ಗಾಂಧಾರಿ. ಗಾಂಧಾರಿ ಅಂದ್ರೆ ಅವ್ನು ಕೃಷ್ಣ ಹೋಗ್ತಾನೆ. ಕೃಷ್ಣ ಹೋದಾಗ ಅವಳು ಶಾಪ ಹಾಕ್ತಾರೆ, ನೋಡ್ ಮಕ್ಕಳನ್ನ ಕೊಂಡು ಹಾಕಿದ್ದೀನಿ, ನಿನ್ನ ಎಂತ ಶಾಪ ಹಾಕ್ತಾರೆ. ನೀನು ಇದೇ ಪ್ರಕಾರ ನಿನ್ನ ಮನೆ ಜನ ಕುಟುಂಬದಲ್ಲಿ ಸಂಬಂಧ ನಾನು ನಾಶವಾಗುತ್ತೆ, ನೀನು ಕೂಡ ನಾಶವಾಗುತ್ತೆ ಅಂತ ಸಾಕಾಗ ಅವಳು ಒಂದು ಕ್ಷಣವೂ ಆಲಗಳದೆ ಮತ್ತೆ ಹೆಂಗೆ ಸ್ಥಿರವಾಗಿ ಸ್ಥಿತಿ ಹೆಂಗೆ ಇರುತ್ತಂತ ಬುದ್ಧಿ ಬುದ್ಧಿ ಇದೆಯಲ್ಲ ಇಷ್ಟೊಂದ್ರೂ ಕೂಡ ನಾನು ಹಿಂದೆ ಹೇಗೆ ಇದ್ದೀವ. ಅವಾಗ ಅವನಿಗೆಲ್ಲ ಹೇಳ್ತಾನೆ ಏನಂದ್ರೆ, ಯುದ್ಧನು ನಾನೇ, ಯುದ್ಧ ಮಾಡಿದವನು ನಾನೇ, ಯುದ್ಧದ ಸತ್ವನು ನಾನೇ. ಈಗ ಯಾರಿಗೆ ಯಾವುದನ್ನು ಏನಂತ ಹೇಳಬೇಕು? ಎಂತರ್ಗ ಹೇಳ್ತಾರಂದ್ರೆ, ನೀನ್ ಪಟ್ಟಿ ಕಟ್ಕೊಂಡಿಯ ಆ ಪಟ್ಟಿನೂ ನಾನೇ, ಕಣ್ಣು ನಾನೇ, ಕಟ್ಕೊಂಡವನು ನಾನೇ, ಶಾಪ ಕೊಡೋದು ನಾನೇ, ಶಾಪ ತಗೊಳ್ಳೋದು ನಾನೇ. ನಾನು ಯಾರ ಬಗ್ಗೆ ಏನ್ ಕೊಟ್ಟಿದ್ದೀನಿ? ಈಶ್ವರ ತತ್ವ ಅದು ವಿಂಗಡ ವಿಂಗಡವಾಗಿ ವಿಭಕ್ತ ವಿಭಕ್ತವಾಗಿ ಕಾಣುತ್ತದಷ್ಟೇ ವಿನ ಅದು ವಿಭಕ್ತ ಇಲ್ಲ. ಅದು ಯಾವತ್ತಿಗೂ ಕೂಡ ಅದಕ್ಕೆ ಅವಿಭಕ್ತಂಚ ಭೂತೇಶು ವಿಭಕ್ತ ಮಿಬ ವಿಭಕ್ತ ಮಿಬ. ಈ ನಾಲ್ಕು ಗೋಡೆಯ ಮಧ್ಯದಲ್ಲಿ ಅಧ್ಯಯನ ಮಾಡುವಾಗ ತಿಳುವಳಿಕೆ ಇರಬೇಕು. ಹೊರಗೆ ಹೋಗಿ ವ್ಯವಹಾರದಲ್ಲಿ ನಾವೆಲ್ಲ ಅವಿಭಕ್ತ ಅಂತ ನೋಡ್ಕೋಬಾರ್ದು. ಹಾಗೆ ಹೊರಗೆ ಹೋಗಿ ವ್ಯವಹಾರ ನಾವೆಲ್ಲ ಆಗ್ಬೇಕಂದ್ರೆ ಸರಿ ನಿಮಾಸೆ ಹೋಗೋದು ಅಂತ. ಅದಕ್ಕೆ ಆ ಶಬ್ದ ಅರ್ಥ ಮಾಡ್ಕೊಂಡು ವಿಭಕ್ತ ಮೀಪ ವಾಸ್ತವಿಕವಾಗಿ ಇದು ಭೇದಗಳು ಆಗಿಲ್ಲ. ಇತಿ ಸ್ಮೃತೇ ಈ ಎರಡು ಸ್ಮೃತಿಗಳನ್ನ ಮತ್ತು ಆ ಒಂದು ಶ್ರುತಿಯನ್ನ ಹೇಳ್ತಾರೆ. ಸರ್ವೇಷು ಕರಣೇಶು ಸರ್ವೇಷು ಕರಣೇಶು ನಿರ್ದೇಶ ವಿಶ್ವಸ್ಯ ಪಾಠವ ದರ್ಶನ ಅತ್ಯಂತ ಸೂಕ್ಷ್ಮ ಅತಿ ಸೂಕ್ಷ್ಮವಾಗಿ ನಮ್ಮ ಇಷ್ಟು ಇಂದ್ರಿಯಗಳ ಭಾಗದಲ್ಲಿ ತಿಳಿದವರು ಹೇಳಿದ ಮಾತು ನಮಗೆ ಅರಿಯದ ಮಾತು ಹೇಳೋದೇನಿದೆ. ತಿಳಿದವರು ಇದನ್ನ ಸೂಕ್ಷ್ಮವಾಗಿ ಅನುಭವಿಸಿ ಗ್ರಹಿಸಿದವರು ಅವರು ಹೇಳುವ ಮಾತು ಇದು ನಮಗೆ ಅರಿಯದ ಮಾತು. ಏನಂದ್ರೆ ಈ ದೇಹದ ಬಲಭಾಗದ ಇಂದ್ರಿಯಗಳೇನಿದೆಯೋ ಅವು ಅತ್ಯಂತ ಎನರ್ಜೆಟಿಕ್ ಆಗಿ ಸೂಕ್ಷ್ಮವಾಗಿ ಇರ್ತವೆ ಅಂತ. ನೀವು ಹಿಂಗ್ ಹಿಡ್ಕೊಂಡು ಹಂಗೆ ಕಾಣ್ತದೆ, ಹಿಂಗ್ ಹಿಡ್ಕೊಂಡು ಹಂಗೆ ಕಾಣ್ತದೆ. ಆಮೇಲೆ ಯಾವ್ದು ಒಂದು ಒಳ್ಳೇದು, ಯಾವ್ದು ಒಂದು ಕೆಟ್ಟದ, ಯಾವ್ದೋ ಒಂದು ಚುರುಕಿ, ಯಾವುದೋ ಒಂದು ಮಂದ, ಯಾವುದೋ ಏನ್ ಗ್ರಾಮ ತಿಳ್ಕೊಬಹುದು ಅಂತ ನೀವು ಪ್ರಶ್ನೆ ಕೇಳಬಾರ್ದು ಅಂತ ಮೊದಲು ಹೇಳಿದ್ರು. ಹಿರಿಯರು ತಪಸ್ವಿಗಳು ಈ ಮಾತಿನಂದರೆ ದಕ್ಷಿಣಾಕ್ಷಿಣಿ ಉಪಲಬ್ಧಿ ಪಾಠವ ದರ್ಶನ. ಏನು ಈ ಪ್ರಕಾರವಾದ ಬಲಭಾಗದಲ್ಲಿ ಏನು ಕಂಡು ಬರ್ತವೆ ಇವು ಬಹಳ ಚುರುಕಾಗಿರ್ತವೆ ಅಂತ ಮಾತನ್ನು ಹೇಳ್ತಾರೆ. ಆದ್ದರಿಂದ ಆ ಶಬ್ದ ಉಪಯೋಗ ಮಾಡಿದಷ್ಟೇ ವಿನಃ ಸರ್ವೇಶು ಕರ್ಣೇಶು ಅಂತ ನೀವು ಅರ್ಥ ಮಾಡ್ಕೋಬೇಕು. ಸರ್ವೇ ಇದನ್ನ ದಕ್ಷಿಣಾಕ್ಷಿ ಅಂತ ಹಾಕಿದ್ರು ಕೂಡ ಎಲ್ಲ ಇಂದ್ರಿಯಗಳು ಎಲ್ಲ ಕರ್ಣಗಳು ಅಂತ ಹಾಕಬೇಕು. ನಿರ್ದೇಶ ವಿಶ್ವಸ್ಯ ಅದನ್ನು ಇಲ್ಲಿ ವಿಶ್ವನಿದ್ದಾನೆ, ಎಲ್ಲಿದ್ದಾನೆ, ಎಲ್ಲ ಕಡೆಗೂ ಇದ್ದಾನೆ, ಆ ಪರಮುಖವಾಗಿದ್ದಾನೆ. ಆ ಪರಮುಖವಾಗಿದ್ದಂತ ಯಾವ ಪುರುಷನಿದ್ದಾನೋ ಅವನು ಬಹಿಷ್ಕೃತ್ಯ ಅವನೇ ವಿಶ್ವ. ಅಬ್ಬ ಎಚ್ಚರಾವಸ್ಥೆಯಲ್ಲಿ ನಿಮಗೆ ವಿಶ್ವ ಸಿಕ್ಕನೂ ಇಲ್ಲ. ಈಗ ಎಚ್ಚರಾವಸ್ಥೆಯಲ್ಲಿ ಇದ್ದುಕೊಂಡೇ ನಮಗೆ ಪ್ರಾಜ್ಞನೂ ಸಿಗ್ತಾನೆ, ಎಚ್ಚರಾಗುತ್ತಿಟ್ಕೊಂಡೇ ತೇಜಸ್ಸನ್ನು ಸಿಗ್ತಾನೆ ಅಂತ ಯುಕ್ತಿಯಿಂದ ಮತ್ತು ಸಾರ್ವತ್ರಿಕ ಅನುಭವದಲ್ಲಿ ಇದನ್ನು ಸಿದ್ಧ ಮಾಡುತ್ತದೆ ಉಪನಿಷತ್ತು. ಅದಕ್ಕೆ ಮುಂಚಿತವಾಗಿ ಇನ್ನೊಂದು ಪೀಠಿಗೆ 20ನೇ ಭಾಗವಿದೆ. ದಕ್ಷಿಣಾಕ್ಷಿಗತಃ ತದೇವ ಸ್ಮರಣ್ ಮನಸಿ ಅಂತಃ ಸ್ವಪ್ನೇ ಇವ ತದೇವ ವಾಸನಾರೂಪ ಅವಿಲಿಪ್ತಂ ಪಶ್ಯತಿ ಯಥಾ ಅತ್ರ ತಥಾ ಸ್ವಪ್ನೇ. ಕನಸು ಕಾಣ್ತಾ ಇದ್ದ ನಾವು ಕನಸು ತೋರಿಸ್ಬೇಕಾಗುದು ಎಚ್ಚರ ಇದ್ದೇವೆ ಅಂತಂದ್ರೆ ಈಗ ನಾವು ಎಚ್ಚರದಲ್ಲಿ ಒಂದು ಕನಸು ತೋರಿಸ್ತೇವೆ. ದಕ್ಷಿಣಾಕ್ಷಿಗತ ರೂಪಂ ದೃಷ್ಟ ಈ ಪ್ರಕಾರವಾದ ಎಲ್ಲ ಇಂದ್ರಿಯಗಳ ಮೂಲಕವಾಗಿ ಈ ಶಬ್ದಸ್ಪರ್ಶಾದಿ ಈ ಜಗತ್ತನ್ನ ನಾಮರೂಪದ ಕ್ಷೇತ್ರವನ್ನ ದೃಷ್ಟ ನೋಡಿದಂತಹ ರೂಪಂ ದೃಷ್ಟ ಶಬ್ದ ಸುತ್ತ ಗೊತ್ತಾಯ್ತಲ್ಲ ಇವೆಲ್ಲವನ್ನು ನಾವು ಅನುಭವಿಸಿದ್ದೇವೆ. ನಿಮಿಲಿತಾಕ್ಷ ಈ ಕಣ್ಣು ಮುಚ್ಚುವ ಕಣ್ಣು ಮುಚ್ಚಿಕೊಂಡ್ರೆ ಏನಾಗ್ತದೆ ಅದೇವ ಸ್ಮರಣ್ ಸಿಂಪಲ್ ಅದೇವ ಸ್ಮರಣ್ ನಮ್ಗೇನ್ ಕಂಡು ಬರ್ತದೆ ನಾವು ಏನ್ ಕಂಡಿದ್ದೀವೋ ಅದೇ ಕಂಡು ಇವತ್ತು ಬೆಳೆ ಬರುವಾಗ ಕೋತಿ ಕಂಡು ನಿನ್ನೆ ಇದ್ದಿದ್ದು ಇವತ್ತು ಒಂದು ನಾವು ಮಲ್ಕೊಂಡು ವರ್ಷ ಬೆಳೆ ಜಾತ್ರ ನಮ್ ಜಾತ್ರ ಬಡದು ಕೆಂಪು ನಮ್ದು ಅವ್ರು ಜಿಗಿದ್ ಜಿಗಿದ್ ನಮ್ ತಗಡೆಲ್ಲ ಬೆಂಡಾಗಿ ಬಂದ್ರು ಯಾರು ದೊಡ್ಡ ಇರ್ಬೋದು ನೀವು ವಿಚಾರ. ಸೊ ಈ ಕಣ್ಣು ಮುಚ್ಚಿದ್ರು ಏನ್ ಬರ್ತದೆ ಮುಚ್ಚಿದಾಗ ಮತ್ತೆ ಅದೇ ಕೋತಿ ಅವ್ರು ಮುಷ್ಯ ಅಂತಂದ್ರು ನಾನು ಮುಷ್ಯ ಅಂದ್ರೆ ಮುಷ್ಯ ಕೋತಿ ಬರ್ತದೆ ಕೆಂಪು ಕೋತಿ ಬರ್ತದೆ. ಸೊ ದಕ್ಷಿಣಾಕ್ಷಿ ಕಥಂ ರೂಪಂ ದೃಷ್ಟ ನಿಮಿಲಿತಾಕ್ಷ ಕಣ್ಣು ಮುಚ್ಚಿದಾಗ ತದೇವ ಸ್ಮರಣ್ ಮನಸ್ಸಿ ಅಂತಹ ಮನಸ್ಸಿನೊಳಗೆ ಅದೇ ಸ್ಮೃತಿಗೆ ಬರ್ತದೆ. ಅದೇ ಸ್ಮೃತಿಗೆ ಬಂತಲ್ವ ಅದನ್ನು ಕನಸು ಕಾಣದೇ ಇದ್ದದ್ದು ಎಂದು ಬರ್ತಿಲ್ಲ ಏನು ಬರ್ತದೆ ಅದು ಕಂಡದ್ದ ಬರ್ತದೆ ಸ್ವಾಮಿ ಕನಸು ನಮ್ದು ಹೊಯ್ಕೊಂಡು ಬರ್ತದೆ ಹೊಯ್ಕೊಂಡು ಬಂದಿದ್ದೆ ನಮಗೆ ಎಚ್ಚರದಲ್ಲಿ ಏನು ಬಂದಿತ್ತೋ ಅದ ವೈಕುಂಠ ಅಂತ ಅಂದ್ಕೊಂಡಿದ್ದಿ ಅದೇ ವೈಕುಂಠ ಕನಸು. ನೀನು ಪ್ಯಾಲೇಸ್ ಹೋಗ್ತೀಯ ಮೈಸೂರಿಗೆ ಮೈಸೂರು ಪ್ಯಾಲೇಸ್ ನೋಡ್ತೀಯ ಏನು ವೈಕುಂಠ ಇತ್ತಂದ್ರೆ ನಾನೇನು ಮೇಲೆ ಹೋಗಿದ್ದಲ್ಲ ವೈಕುಂಠ ಏನು ವೈಕುಂಠ ಇತ್ತಂದ್ರೆ ಎಷ್ಟು ಮಂದಿ ಹೇಳ್ತಾರೆ ಆರ್ನಳ್ಳಿ ಅಂತಿದ್ದ ಮೈಸೂರಲ್ಲಿ ಅಲ್ಲಿ ದೊಡ್ಡ ಅಲ್ಲಿ ವೈಶ್ಯತ ಮಾಡ್ಕೊಂಡು ಉದ್ದಾಶ ಆ ಉದ್ದಾಶ್ರಮ ಎಲ್ಲ ಅಲ್ಲಿ ಎಷ್ಟೋ ಜನ ಒಳ್ಳೆ ಅಭಿಪ್ರಾಯ ಕೊಡ್ತಾರೆ ಎಷ್ಟು ಎಲ್ಲ ಕಡೆಗೆ ಇರುದೇ ಇದು ಎಷ್ಟು ಜನ ನೆಗೆಟಿವ್ ಮಾತಾಡ್ತಾರೆ ಪಾಸಿಟಿವ್ ಮಾತಾಡ್ತಾರೆ ಅವ ನೆಗೆಟಿವ್ ಬರ ಅವನು ಅಲ್ಲಿಂದ ಹೊರಗೋಗ್ಬೇಕು ಅಂತ ಎಲ್ಲ ಹೋಗ್ಬೇಕು ಯಾರು ಹೇಳಿ ಅಂತ ಇಲ್ಲಿ ವಿಜಯಾನಂದ ಆಶ್ರಮ ಇದೆ ಉದ್ದಾಶ್ರಮ ಇಲ್ಲ ಆದರೆ ನೀವು ಹೋಗಿರ್ಬೋದು ನಿಮ್ಮ ಸಲ ಕೊಟ್ಟಿರ್ಬೋದು ಸೇವೆಯನ್ನು ಮಾಡ್ಬೋದು ಹೇಳಿ ಏನು ಬಂದ ಅವು ಮಿನಿ ಮಿನಿ ಮಿನಿ ಗೆಸ್ಟ್ ಹೌಸ್ ಮಾಡಿದ್ರಲ್ಲ ಅದು ನೋಡಿದ್ರ ಸ್ವಲ್ಪ ಇತ್ತಂಬುದು ಇದ್ರು ಅಂದೆ ಇಲ್ಲಿ ಕಣ್ಣು ತೆಗೆದಾಗ ನಿಮಗೆ ಏನು ಕಾಣಿಸುತ್ತದೆ ಅದನ್ನು ನೀವು ಏನಂತ ಅಂದ್ಕೊಂಡಿರ್ತೀರಿ ಅದು ಕನಸು ನೀವು ಅಂದ್ಕೊಂಡ್ರೆ ಅರ್ಥಾತ್ ಎಚ್ಚರಾವಸ್ಥೆಯ ಅನುಭವಗಳ ಇಂಪ್ರೆಷನ್. ಇಲ್ಲಿ ಮನಸ್ಸೇ ಅಂತಹ ಮನಸ್ಸಿನ ಒಳಗೆ ಅದರ ಏನು ಮುದ್ರ ಮೂಡುತ್ತದೆ, ಅಲ್ಲಿ ಸ್ಯಾಂಕ್ಷನ್ ಸಿಕ್ಕಿಬಿಟ್ಟಿರ್ತದೆ ಇದು ಹೀಗೆ. ಅದು ಎಷ್ಟು ಸೂಕ್ಷ್ಮ ಇರ್ತದೆ ಆ ಮುದ್ರ, ಆ ಇಂಪ್ರೆಷನ್ ಇಷ್ಟು ಸೂಕ್ಷ್ಮ ಅಂದ್ರೆ ಎಷ್ಟು ಸೂಕ್ಷ್ಮ ಅಂದ್ರೆ ಇನ್ನೊಂದು ಸಾವಿರ ಜನ್ಮಗಳ ನಂತರ ಅಥವಾ ನೂರಾರು ಜನ್ಮಗಳ ನಂತರವೋ ಅದು ಮತ್ತೆ ಪ್ರವೃತ್ತಿ. ಅದೆಂತ ಹೂ ಅಂತೀರಿ? ಹಿಂದೆ ಇರ್ತದೆ ನಾಗಲಿಂಗ ಪುಷ್ಪ. ಈ ನಾಗಲಿಂಗ ಪುಷ್ಪದ ಬೀಜ, ನಾಗಲಿಂಗ ಪುಷ್ಪ ಗಿಡ ಗೊತ್ತಿರೋ ಆ ಗಿಡದ ಬೀಜ ನಗುತ್ತ ಇಷ್ಟು ದೊಡ್ಡದು, ಇಷ್ಟು ದೊಡ್ಡದಿರ್ತದೆ ಬೀಜ. ಆ ಬೀಜ ಸಿಗಲಿಕ್ಕೆ ಎಷ್ಟು ವರ್ಷ ಹಿಡಿದಿತ್ತು ಈ ಸೈಜ್ ಬೀಜ. ಆ ಬೀಜ ಹಾಕಿದ ಮೇಲೆ ಸಿಗಲಿಕ್ಕೆ ಮತ್ತೆ ಎಷ್ಟು ವರ್ಷ ಹಿಡಿದ್ರು? ಅಯ್ಯ ಇದೇನಾಯ್ತು, ಇಲ್ಲೇ ಹಾಕಿದ್ವಿ ಅಲ್ಲ ಹಾಕಿದ್ವಿ ಎಲ್ಲ ಸತ್ತು ಕಂಡುಕೊಂಡು ಅಲ್ಲ 100% ಗ್ಯಾರಂಟಿ ಸಿಗಿರ್ತದೆ. ಆದ್ರೆ ಅನೇಕ ವರ್ಷ ನಾವೇನು ನೋಡ್ತೀವಿ, ನಾವೇನು ಕೇಳ್ತೀವಿ, ನಾವೇನು ಅನುಭವಿಸ್ತೀವಿ ಅದಕ್ಕೂ ನಮ್ಮ ಒಳಗೆ ಬೀಜ ರೂಪದಲ್ಲಿ ಪ್ರವೇಶವಾಗುತ್ತೆ. ಎಷ್ಟು ಬೀಜ ಅಂತ ನೀವು ಕೇಳಿದ್ರೆ ಅದು ಯಾವಾಗ ಸಿಗುತ್ತದೋ ಹೇಳಿ ಬರುತ್ತೆ, ಸಿಗುತ್ತೆ. ಕೆಲವು ಒಂದು ಗಂಟೆ ನಂತರ ಈಗ ನೋಡಿದ್ರಿ, ಈಗ ನೀವು ಕಣ್ತಿದ್ರಿ, ಈಗ ಒಂದು ಕೂತಿ ನೋಡಿದ್ರಿ, ಈಗ ಸಿಗದೆ ಬಿಡುತ್ತಾರೆ ಒಳಗೆ ಏನಾಗ್ಬಿಡ್ತು ಈಗ ಆ ಇಂಪ್ರೆಷನ್ ಅದು ಪ್ರಕಟ ಆಗ್ಬಿಡ್ತಾರೆ. ಏನ್ ಪ್ರಕಟ ಆಯ್ತು ಹೋಗಿ. ಆದರೆ ಕೆಲವರಿಗೆ ಅದು ಈ ಸದ್ಯ ಪ್ರಕಟ ಆಗ್ಲಿಕ್ಕೆ ಒಂದು ವರ್ಷ ಎರಡು ವರ್ಷ ನಂತರ ಪ್ರಕಟ ಆಗ್ತದೆ. ಕೆಲವರಿಗೆ ಸಾಯೋ ತನಕನೂ ಪ್ರಕಟ ಆಗ್ಲಿಕ್ಕೆ ಸಾಯುವ ಟೈಮ್ನಲ್ಲಿ ಪ್ರಕಟ ಇಷ್ಟು ವರ್ಷ ಇಷ್ಟು ಜೀವನದಲ್ಲಿ ಅದು ಮತ್ತೆ ಬಿಟ್ಟಿರ್ತದೆ ಅವಾಗ ನೆನಪ. ಇದನ್ನೇ ಲಾಜಿಕ್ ಎಕ್ಸ್ಟೆಂಡ್ ಮಾಡಿ ಸಾಯೋ ತನಕನೂ ಪ್ರಕಟವಾಗಲಿಲ್ಲ ಅಂತಂದ್ರೆ ಅವ್ರು ವಾಸನಾ ರೂಪದಲ್ಲಿ ಇದು ತಿಳ್ಕೊಬೇಕಾದಷ್ಟೇ ಇವಷ್ಟು ಇವ ನಿಜ. ಆದ್ರೆ ಒಳಗೆ ಇಂಪ್ರೆಷನ್ ಆಗಿದೆ ಅದು ಹೊರಗೆ ಬರ್ತದೆ, ಆ ಹೊರಗೆ ಬರ್ತದೋ ಅದನ್ನ ಕನಸಿನಂತೆ ಅಂತ ಅರ್ಥ ಮಾಡ್ಕೊಬೇಕು. ಅದು ಕನಸಿನಂತೆ ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ ಇವ ಶಬ್ದ ನಾಲ್ಕ ಅನುಭವ ನಮಗೆ ಅದು ಅಕ್ಷಣ ತೈಜಸ ಅಪಿ ವಿಶ್ವ ಇವ. ಹಾಗಾದ್ರೆ ಏನಾಯ್ತೀಗ ವಾಸನಾರೂಪ ಅಭಿವ್ಯಕ್ತಂ ಪಶ್ಯತಿ ಯಥಾ ಅತ್ರ ತಥಾ ಸ್ವಪ್ನೆ ಯಥಾ ಸ್ವಪ್ನೆ ತಥಾ ಅತ್ರ ಯಥಾ ಅತ್ರ ಇದು ಸ್ವಪ್ನ ಬೇರೆ ಅಲ್ಲ, ನಮ್ಮ ಹೊರಗಿರುವಂತಹ ಅಂತರ್ಗತವಾದ ಇಂಪ್ರೆಷನ್ ಬೇರೆ. ಭಾಷ್ಯ ಅತಃ ಮನಸ್ಸಂತಸ್ತು ತೈಜಸ ಅಪಿ ವಿಶ್ವ ಇವ. ಈಗ ಯಾರಿವನು ತೈಜಸ ಯಾರಿವನು ವಿಶ್ವ ವಿಶ್ವನೇ ಅಪ್ಪ ಇವನು ಅವನು ಬೇರೆ ಇವನು ಬೇರೆ ನೋಡಿ. ಈಗ ಎಚ್ಚರಾವಸ್ಥೆಯಲ್ಲಿ ವಿಶ್ವ ಇದ್ದಾನೆ ಇದೇ ವಿಶ್ವನೇ. ಮನಸ್ಸಿನ ಒಳಗಿರುವ ಭಾವಗಳನ್ನು ಮನಸ್ಸಿನ ಒಳಗಿರುವ ಭಾವಗಳನ್ನು ಗುರುತಿಸುವಾಗ ಅವನೇ ಆ ವಿಶ್ವನೇ ಏನಾಗಿರ್ತಾನ ತೈಜಸ್ ಆಗಿರ್ತಾನೆ. ಆ ಮನಸ್ಸಿನ ಒಳಗಿರುವ ಭಾವಗಳನ್ನು ಕಳ್ಕೊಂಡು ನಾಮರೂಪಗಳನ್ನು ಕಳ್ಕೊಂಡು ಎಲ್ಲ ಪ್ರಕಾರವಾದ ವಿಶೇಷಣಗಳನ್ನು ಕಳ್ಕೊಂಡು ತನ್ನ ಎಚ್ಚರವನ್ನು ಕಳ್ಕೊಂಡು ಇದ್ದಾಗ ಏನಾಗ್ತಾನೆ ಯಾರು ವಿಶ್ವನೇ ವಿಶ್ವನೇ ವಿಶ್ವನೂ ಆದ ತೇಜಸ್ಸನೂ ಆದ ಪ್ರಕೃತಿಯ ಆಕಾಶೀಚ ಸ್ಮರಣಾಖ್ಯ ವ್ಯಾಪಾರ ಉಪರಮೇ ಪ್ರಾಜ್ಞ ಏಕೀಭೂತ ಘನಪ್ರಜ್ಞ ಇವ ಭವತಿ ಮನೋವ್ಯಾಪಾರ ಅಭಾವಾತ್ ದರ್ಶನಸ್ಮರಣೇ ಹಿ ಮನಃ ಸ್ಪಂದಿತೆ ತತ್ ಅಭಾವೇ ಅವಿಶೇಷೇಣ ಪ್ರಾಣಾತ್ಮನ ಅವಸ್ಥಾನಂ ಆಕಾಶ. ಆಕಾಶ ಅಂದ್ರೆ ಏನು? ಅಂತಃಕರಣ. ಯಾವ ಅಂತಃಕರಣ? ಯಾವ ಅಂತಃಕರಣದಲ್ಲಿ ದ್ರಷ್ಟ ಇತ್ಯಾದಿ ನಡೀತಾ ಇದ್ವೋ, ಯಾವ ಅಂತಃಕರಣದಲ್ಲಿ ಅನುಭವಗಳಾಗ್ತಾ ಇದ್ವೋ, ಯಾವ ಅಂತಃಕರಣದಲ್ಲಿ ಅನುಭವಗಳ ಬೀಜಗಳು ಇಂಪ್ರೆಷನ್ಗಳು, ಆ ಅಂತಃಕರಣ ಅದು ಒಂದು ಸ್ಥಾನ ಅಂತ ಇಟ್ಕೊಳ್ಳಿ. ಆ ಅಂತಃಕರಣ ಆಕಾಶ ಇದ್ರ ಅಲ್ಲೇನ್ ಬಿಡ್ತದೆ? ಅಲ್ಲಿಗೆಲ್ಲ ವಿವಾಹ ಬಿಡ್ತದೆ. ಸ್ಮರಣಾಖ್ಯ ವ್ಯಾಪಾರ ಉಪರಣೆ ಪಬ್ಲಿಕ್ ಗಾರ್ಡನ್ ಇಂದ. ಪಬ್ಲಿಕ್ ಗಾರ್ಡನ್ ದಲ್ಲಿ ಏನ್ ನಡೀತದೆ? ಎಲ್ಲ ನಡೀತದೆ. ಕೆಲಸಕ್ಕೆ ಇದು ಒಂದು ಕಾರ್ಡ್ ಕೂಡ ಆಗ್ತದೆ. ಹರಟೆನೂ ಹೊಡಿತು, ಮಕ್ಕಳು ಬಂದು ಬೆಂಚಿಂದ ಬೆಂಚಿಗೆ ಜಿಗಿದಾಡ, ಹೂಗಳಲ್ಲಿ ಕಿತ್ತವರು ಬರ್ತಾರೆ, ಅಯ್ಯೋ ಎಷ್ಟು ಸುಂದರವಾಗಿದೆ ಅಂತ ಅನ್ನೋರು. ಎಲ್ಲ ವ್ಯವಹಾರ ನಡೀತದೆ. ಏನ್ ನಡೀತದೆ? ಆ ಪಬ್ಲಿಕ್ ಗಾರ್ಡನ್ ಏನ್ ಮಾಡುದು? ಅಷ್ಟೇ ಅಂತಃಕರಣ ಅಂದ್ರೆ ಎಲ್ಲರಿಗೂ ಅವಕಾಶ ಮಾಡಿಬಿಡ್ತದೆ. ಸ್ವತಃ ಅಂತಃಕರಣ ಏನನ್ನೂ ಮಾಡೋದಿಲ್ಲ. ಅದಕ್ಕೆ ಹೇಳ್ತದೆ ಆಕಾಶೇಕ ಬುದ್ಧಿ ಸ್ಮರಣಾಖ್ಯ ವ್ಯಾಪಾರ. ಇದೇನ್ ನಡೀತಾ ಇದ್ದು? 10 ಗಂಟೆ ಆಯ್ತು, 8 ಗಂಟೆ ಆಯ್ತು, 10 ಗಂಟೆ ಆಯ್ತು, ಬಂದವರೆಲ್ಲ ಹೋದ್ರು, 11 ಗಂಟೆ ಆಯ್ತು, ಅವರೂ ಹೋದ್ರು, ಇವರು ಹೋದ್ರು, 12 ಗಂಟೆ ಆಯ್ತು, ಮಧ್ಯರಾತ್ರಿ 1 ಗಂಟೆಗೆ ವ್ಯಾಪಾರ ಉಪರಮೇ. ಅಲ್ಲಿದ್ದಂತ ಎಲ್ಲ ವ್ಯಾಪಾರ ಏನಾಗುತ್ತೋ ನಿವೃತ್ತವಾಗಿ ಹೋಗಿಲ್ಲ. ವ್ಯಾಪಾರ ಉಪರಮೇ ಅವಾಗ ಏನು ಸ್ಥಿತಿ? ಆವಾಗ ನೋಡೋರಿಲ್ಲ, ಕೇಳೋರಿಲ್ಲ, ಹೋಗೋರಿಲ್ಲ, ಬರೋರಿಲ್ಲ, ಕರ್ತಾ ಇಲ್ಲ, ಹೋಗ್ತಾ ಇಲ್ಲ, ಯಾರು ಇಲ್ಲ. ಅದು ಏನು ಸ್ಥಿತಿ? ಅದು ಹೇಳ್ತಾರೆ. ಅದು ಸ್ಥಿತಿ ಹೇಗಿದೆ ಅಂತಂದ್ರೆ ಪ್ರಾಜ್ಞ ಏಕೀಭೂತ ಘನ ಪ್ರತ್ಯಯ ಭವತಿ. ಘನ ಪ್ರತ್ಯ ಅಂದ್ರೇನು? ಪ್ರಜ್ಞಾ ಸ್ಥಿತಿ ಅದು ಫ್ರೀಸರ್. ನಮ್ಮ ಶಬ್ದ ಕನ್ನಡ ಏನಾಗುತ್ತೆ? ನಮ್ಮ ಪ್ರಜ್ಞಾಸ್ಥಿತಿ, ನಮ್ಮ ಎಚ್ಚರ ಸ್ಥಿತಿ, ಎಚ್ಚರ ಅಂತ ಹೇಳುವುದಕ್ಕೂ ಆಗದೇ ಇದ್ದಂತಹ ಸ್ಥಿತಿ ಘನೀಭೂತ ಸ್ಥಿತಿ, ಫ್ರೀಸ್ಡ್ ಸ್ಟೇಟ್ ಆಫ್ ಮೈಂಡ್. ಫ್ರೀಸರ್ ಕತ್ತ ಇಲ್ಲ, ಹೋಗ್ತಾ ಇಲ್ಲ, ಇದ್ದೀನಿ ಅಂತ ಹೇಳೋದಿಲ್ಲ, ಇಲ್ಲ ಅಂತ ಹೇಳೋದಿಲ್ಲ. ಕತ್ತಲೆ, ಗಾಢ ಕತ್ತಲೆ. ಆದ್ದರಿಂದ ಇವನನ್ನ ನೀವು ಅಜ್ಞಾನ ಬ್ರಹ್ಮ ಅನ್ಬಾರ್ದು. ಇವನನ್ನ ಪ್ರಜ್ಞಾನ ಬ್ರಹ್ಮ ಅಂದ್ರೆ ಬಹಳ ಪ್ರಾಬ್ಲಮ್ ಇಲ್ಲ, ನಮ್ಮ ರೀತಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಏಕೀಭೂತ ಘನ ಪ್ರಜ್ಞ ಯಾಕೆ ಅಂತ ನೀವು ಕೇಳ್ತಾರೆ, ರಚಿಸಿಕೊಡ್ತಾರೆ. ಮನೋವ್ಯಾಪಾರ ಅಭಾವ, ಮನಸ್ಸಿನಲ್ಲಿ ನಡೆಯಬೇಕಾದ ಎಲ್ಲ ವ್ಯಾಪಾರಗಳು ಶೂನ್ಯವಾಗಿರುತ್ತವೆ. ಏನೇನು ವ್ಯಾಪಾರಗಳು? ಕರ್ತ, ಭೂತ, ದ್ರಷ್ಟ, ಶ್ರದ್ಧ, ಶ್ರೂತ, ಎಲ್ಲ ವ್ಯಾಪಾರಗಳು ಎಲ್ಲ ಫ್ರೀಸರ್. ಆ ಸ್ಥಿತಿಯನ್ನು ಗಾಢ ನಿದ್ರ ಅಂತ ಕರೀತಾರೆ, ತನಿ ನಿದ್ರ ಅಂತ ಕರೀತಾರೆ, ಡೀಪ್ ಸ್ಲೀಪ್ ಸ್ಟೇಟ್ ಅಂತ ಕರೀತಾರೆ. ಅದನ್ನೇ ಇಲ್ಲಿ ಪ್ರಜ್ಞಾನ ಘನ ಅಂತ ಕರೀತಾರೆ. ಏನೇನದು? ದರ್ಶನ ಸ್ಮರಣೆ ಏವಹಿ ಮನಃ ಸ್ಪಂದಿತೆ. ಮನಸ್ಸಿನ ಸ್ಪಂದನೆ ಯಾವಾಗಾದ್ರೆ ದರ್ಶನ ಸ್ಮರಣೆ, ಇಂದ್ರಿಯಗಳ ವ್ಯವಹಾರ ನಡೆದಾಗ ಮತ್ತು ವೃತ್ತಿಗಳ ವ್ಯವಹಾರ ನಡೆದಾಗ ಮನಸ್ಸು ಸ್ಪಂದಿಸ್ತಾ ಇರ್ತದೆ. ಅವು ಯಾವ ನಡೆದೇ ಇದ್ದಾಗ ಘನೀಭೂತ ಏನಾಗಿರ್ತದೆ? ಎಲ್ಲವೂ ಪ್ರೀತಿ ಮನಸ್ಪಂದಿತಿ ತತ್ ಅಭಾವೇಹಿ ಅದೇವ ಅವಿಶೇಷೇಣ ಪ್ರಾಣಾತ್ಮನ ಅವಸ್ಥಾನಂ. ಅಲ್ಲಿ ಪ್ರಾಣ ಸಹಿತವಾಗಿ ಅವನು ಫ್ರೀಸ್ ಆಗಿರ್ತಾನೆ, ಮರಿಬೇಡಿ, ಪ್ರಾಣ ಸಹಿತವಾಗಿ ಫ್ರೀಸ್ ಆಗಿರ್ತಾನೆ. ಆದ್ದರಿಂದಲೇ ನಾವು ಮತ್ತೆ ಎಚ್ಚರಾದಾಗ ಜೀವಂತನೇ ಇರ್ತೀವಿ. ನಾವು ಎಚ್ಚರಾದಾಗ ನಾವು ಜೀವಂತ ಇರ್ತೇವೋ ಇಲ್ಲೋ, ಆಕ್ಚುಲಿ ನಾವು ಹೊಸದಾಗಿ ಬಿಟ್ಟೇವೆ ಅಂತಲೇ ಅರ್ಥ. ಆದ್ರೆ ಪ್ರಾಣ ಸಹಿತವಾಗಿ ನಾವು ಅಲ್ಲಿ ಒಳಗೆ ಹೋಗಿದ್ದರಿಂದಾಗಿ ಈಗ ಪ್ರಾಣ ಸಹಿತವಾಗಿ ನಾವು ಹೊರಬರ್ತೀವಿ. ಪ್ರಾಣ ಸಹಿತವಾಗಿ ಹೊರಬರ್ತಿದ್ದಾಗಿ ಪ್ರಾಣದ ಜೊತೆಗೆ ಎಲ್ಲ ನಿನ್ನೆಯ ಮೊನ್ನೆಯ ಕಳೆದ ವರ್ಷದ ಆ ನಮ್ಮ ಜನ್ಮಾಧಾರಭ್ಯವಾಗಿ ಯೋಚನೆಗೆ ಎಲ್ಲ ಅನುಭವಗಳ ಸಹಿತವಾಗಿ ಹೊರಬರ್ತೀವಿ. ಎಷ್ಟು ಚೆನ್ನಾಗಿರ್ತಿತ್ತು ನಿದ್ದೆ ಎಲ್ಲ ಹೊಸದಾಗೆ ಬಂದ್ಬಿಟ್ಟಿತ್ತು. ಹಾಗೆಲ್ಲ ನೋಡ್ರಿ, ಹೊಸದಾಗಿ ಯಾರು ಬರ್ಬೋದಿಲ್ಲ, ಹಳೆಯದನ್ನೆಲ್ಲ ತಗೊಂಡ ಬರ್ತಾರ. ನೀ ನಿನ್ನೆ ಮಾಡಿದಿಲ್ಲ, ನೀ ಯಾಕೆ ಮಾಡಿದ? ಏನಪ್ಪ ಜಗಳೋ ಜಗಳ. ತದ ಅಭಾವೇ ಅಭಿದೇವ ಅವಿಶೇಷಣ ಪ್ರಾಣಾತ್ಮ ಅವಸ್ಥಾನ. ಪ್ರಾಣ ಸಹಿತವಾಗಿ ಬರ್ತಾನೆ, ಪ್ರಾಣ ಸಹಿತವಾಗಿ ಅವ್ಯಕ್ತರು ಉಳಿತಾನೆ, ಘನೀಭೂತಾಗಿರ್ತಾನೆ. ನೀವು ಯಾವತ್ತೂ ಈ ನಿರ್ಧಾರ ಬರಬಾರ್ದು. ಏನು ಅಂದ್ರೆ ಅವನೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಈ ಮೂಲಕವಾಗಿ ಇವತ್ತಿನ ಪ್ರಾಸಂಗಿಕವಾಗಿ ನಾಳೆ ಪರಿಣಾಮಕ್ಕೆ ಇದೇ ವಿಷಯವನ್ನು ಮುಂದುವರಿಸುವಂತೆ. ಬಹಳ ಸುಂದರವಾದ ವಿಷಯ ಇದೆ. ಇದು ನಿಮಗೆ ವಿಶ್ವ ಎಚ್ಚರಾವಸ್ಥೆಯಲ್ಲೇ ತೋರಿಸಿದಂತಹ ಇವರು ಮುಂದೆ ಈ ಮೂರು ಪ್ರಾಜ್ಞರು, ಈ ಮೂರು ಪಾತ್ರಗಳು ಹೇಗೆ ತಮ್ಮ ಕೆಲಸವನ್ನು ಮಾಡ್ತವೆ ಅನ್ನೋದನ್ನ ಪುನಿಯಾಗಿ ಅವರನ್ನು ಪುನೆ ಅವನು ಕೊನೆಗೆ ತುಂಬಿದ್ದಾರೆ.